ಯಾಕವ ನಿನ್ ಮಗಿ ಬತ್ತಾ ಬತ್ತಾ ಸಣ್ಣಗಾಗ್ತೈತೆ? ಕೂಲಿ ಕೆಲ್ಸನೂ ಮಾಡ್ಕೊಂಡು ಮಗುನು ನೋಡ್ಕೋಬೇಕಲ್ಲವ. ಕೂಡ್ಲೇ ಪೌಷ್ಟಿಕಾಹಾರ ಪುನಶ್ಚೇತನ ಕೇಂದ್ರಕ್ಕೆ ತಾಯಿ ಮಗಿ ಇಬ್ರು ಹೋಗಿ 14 ದಿನ ಅಲ್ಲೇ ಇದ್ರೆ ಪೌಷ್ಟಿಕಾಹಾರ ಕೊಡ್ತಾರೆ, ಔಷಧಕ್ ದನ್ ಸಹಾಯನೂ ಕೊಡ್ತಾರೆ, ನಿಮಗ್ ದಿನಗೂಲಿನೂ ಸಿಗ್ತೈತೆ, ನಿಂದು ನಿನ್ ಮಗಿದು ಆರೋಗ್ಯ ಕೂಡ ಸುಧಾರಿಸ್ತೈತೆ. ಆಯ್ತವ. ರಾಜ್ಯದಲ್ಲಿ ಒಟ್ಟು 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನೀನು ಹೊಸ ಮಾರುತಿ ಇಕೋ ತಗೊಂಡ್ಯಾ? ಹೌದು, ನನ್ನ ಹಳೆ ಓಮ್ನಿಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ. ಇದರಲ್ಲಿ ಹೆಚ್ಚು ಸ್ಥಳ, ಹೆಚ್ಚು ಆರಾಮ, ಹೆಚ್ಚು ಸುರಕ್ಷಿತವಾಗಿದೆ. ಜೊತೆಗೆ ನನಗ್ ಸಿಕ್ತು 5,000 ರೂಪಾಯಿವರೆಗೆ ಹೆಚ್ಚುವರಿ ವಿನಿಮಯ ಬೋನಸ್. ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ 31,000 ರೂಪಾಯಿಯ ಅದ್ಭುತ ಕೊಡುಗೆಯೊಂದಿಗೆ. ಇನ್ನೇಕೆ ತಡ, ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಭೇಟಿ ನೀಡಿ. ಷರತ್ತುಗಳು ಅನ್ವಯ. ಕೋವಿಡ್ 19 ಹರಡುತ್ತಿರುವ ಈ ಸಂದರ್ಭದಲ್ಲಿ ಜಾಗ್ರತೆ ವಹಿಸಿ, ದೈಹಿಕ ಅಂತರ ಕಾಯ್ದುಕೊಳ್ಳಿ. ನಾನು ಸದೃಢನಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ ಎಂಬ ನಿರ್ಲಕ್ಷ್ಯ ಬೇಡ. ಕೋವಿಡ್ 19 ತಡೆಗಟ್ಟಲು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಗಳನ್ನು ಪಾಲಿಸಿ, ಸಹಕರಿಸಿ, ಬನ್ನಿ, ಕೋವಿಡ್ 19 ಹರಡದಂತೆ ಸೋಂಕಿನ ಸರಪಳಿಯನ್ನು ಮುರಿಯೋಣ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀಮಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಯಾಕವ ನಿನ್ ಮಗಿ ಬತ್ತಾ ಬತ್ತಾ ಸಣ್ಣಗಾಗ್ತೈತೆ? ಕೂಲಿ ಕೆಲ್ಸನೂ ಮಾಡ್ಕೊಂಡು ಮಗುನು ನೋಡ್ಕೋಬೇಕಲ್ಲವ. ಕೂಡ್ಲೇ ಪೌಷ್ಟಿಕಾಹಾರ ಪುನಶ್ಚೇತನ ಕೇಂದ್ರಕ್ಕೆ ತಾಯಿ ಮಗಿ ಇಬ್ರು ಹೋಗಿ 14 ದಿನ ಅಲ್ಲೇ ಇದ್ರೆ ಪೌಷ್ಟಿಕಾಹಾರ ಕೊಡ್ತಾರೆ, ಔಷಧಕ್ ದನ್ ಸಹಾಯನೂ ಕೊಡ್ತಾರೆ, ನಿಮಗ್ ದಿನಗೂಲಿನೂ ಸಿಗ್ತೈತೆ, ನಿಂದು ನಿನ್ ಮಗಿದು ಆರೋಗ್ಯ ಕೂಡ ಸುಧಾರಿಸ್ತೈತೆ. ಆಯ್ತವ. ರಾಜ್ಯದಲ್ಲಿ ಒಟ್ಟು 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಇಂಡಿ ತಾಲೂಕ್ ಹಲಸಂಗಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾಗಿರುವಂತಹ ಅಶೋಕ್ ಬಿಂದುರಾವ್ ಕುಲಕರ್ಣಿ ನಾಡಗೌಡ ಅವರ ತೋಟದೊಳಗೆ ಇದ್ದೀವಿ. ಅವರ ಕೃಷಿಯ ಬಗ್ಗೆ ನಾವು ಇವತ್ತಿನ ದಿವಸ ಪರಿಚಯ ಮಾಡಿಕೊಳ್ಳೋಣ. ಬಹಳಷ್ಟು ಅದ್ಭುತವಾದಂತಹ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಸಾಕಷ್ಟು ಅವರ ಜಮೀನಿದೆ, ಸಾಕಷ್ಟು ತಂತ್ರಜ್ಞಾನಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ, ವಿಶೇಷವಾಗಿ ಆಧುನಿಕ ತಂತ್ರಜ್ಞಾನ, ಅದರ ಜೊತೆಗೆ ಅನೇಕ ಉಪಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲದೆ ಸಾವಯವ ಕೃಷಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ವರ್ಷಪೂರ್ತಿ ಅವರ ತೋಟದೊಳಗೆ ಒಂದಿಲ್ಲ ಒಂದು ಚಟುವಟಿಕೆ ನಡೆದೇ ಇರ್ತದೆ. ಮತ್ತು ಯಾವ ರೀತಿ ಈ ಒಂದು ಕೃಷಿಯನ್ನು ಅವರು ನಿಭಾವಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದ ನಾವು ತಿಳ್ಕೊಳ್ಳೋಣ. ಒಂದು ವಿಷಯವನ್ನು ಗಮನಿಸಬೇಕು, ಅಶೋಕ್ ಕುಲಕರ್ಣಿಯವರಿಗೆ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ನೀಡಿ ಸರ್ಕಾರದಿಂದ ಗೌರವ ಕೂಡ ಮಾಡಲಾಗಿದೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಹಂಚಿಕೊಳ್ಳೋಣ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಸರ್. ಈಗ ತಮ್ಮ ಒಂದು ಕೃಷಿಯ ಪರಿಚಯ ಮಾಡಿಕೊಡ್ತೀರಿ? ನಾನು ಅಶೋಕ್ ಬಂದ್ರಾವ್ ಕುಲಕರ್ಣಿ ನಾರಗೋಡ ಅಂತ, ಇಂಡಿ ತಾಲೂಕು ಹಲಸಂಗಿ ಗ್ರಾಮದವರು. ನಾವು ಹುಟ್ಟ ಕೃಷಿ ಕುಟುಂಬದಿಂದ ಬಂದಿದ್ದೀವಿ. ಸುಮಾರು 2005 ಹಿಡಿದು ಸಾವಯವ ಕೃಷಿಯನ್ನು ನಾವು ಮಾಡ್ತಾ ಇದ್ದೇವೆ. ಬಯೋಡೈಜೆಸ್ಟರ್, ವರ್ಮಿಕಲ್ಚರ್, ಎರೆಹುಳ ಗೊಬ್ಬರಗಳು, ಆಮೇಲೆ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದೇವೆ. ಆಮೇಲೆ ಒಂದು ರೈತರ ಸಲುವಾಗಿ ಒಂದು ಹನುಮಾನ ಸಾವಯವ ಸಂಘವನ್ನು ರಚನೆ ಮಾಡಿದ್ದೀವಿ. ಹಾಗಾಗಿ ಎಲ್ಲ ರೈತರು ನಮ್ಮ ತೋಟಕ್ಕೆ ಬಂದು ಸಂದರ್ಶನ ಕೊಡ್ತಾರೆ. ಎಲ್ಲ ವಿವಿಧವಾದ ಹಣ್ಣುಗಳ ಗಿಡಗಳದಾವ, ನಿಂಬೆ ಆಗಿರ್ಬೋದು, ಬಾರಿ ಆಗಿರ್ಬೋದು, ದ್ರಾಕ್ಷಿ ಮಾಡಿದ್ದೇವೆ, ತೆಂಗು ಮಾಡಿದ್ದೇವೆ, ಮಾವು ಮಾಡಿದ್ದೇವೆ, ಚೆಕ್ಕು ಮಾಡಿದ್ದೇವೆ. ಹಿಂಗೆ ನಾನಾ ರೀತಿಯಾಗಿ ಎಲ್ಲ ಹಣ್ಣು ಹಂಪಲು ಗಿಡಗಳು ಇರ್ತವೆ. ಅತಿ ದೊಡ್ಡ ರೈತನಿದ್ದೇವೆ, ಅತಿ ಸಣ್ಣ ರೈತನಿದ್ದೇವೆ. 100 ಜವಾರಿ ಆಕಳುಗಳನ್ನು ಸಾಕಿದ್ದೇವೆ. ಆಕಳದಿಂದ ಗೋಮೂತ್ರ ಮತ್ತು ಅದರ ಸಗಣಿಯಂದೇ ಒಂದು 30 ಎಕರೆ ತೋಟ ಪೂರ್ಣ 2,000 ಹಿಡಿದು ಸಾವಯವನೇ ಮಾಡ್ಕೊತೀವಿ. ಅದರಿಂದ ರೈತರಿಗೆ ದೊಡ್ಡ ಅನುಕೂಲ ಆಗ್ತವೆ. ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೊಳಕ್ಕೆ ಬಂದ ರಗಡ ಜನರು ಭೇಟಿ ಕೊಡ್ತಾರೆ. ರಗಡ ಸಂಘ ಸಂಸ್ಥೆಗಳೆಲ್ಲ ಪ್ರಶಸ್ತಿಗಳನ್ನು ಕೊಟ್ಟಾರೆ. ಆಮ್ಯಾಗ ಬಿಜಾಪುರ ಜಿಲ್ಲಾದಲ್ಲಿ ಆತ್ಮದ್ದು ತಾಲೂಕು ಮಟ್ಟ ಆತ್ಮ ಸಂಘದೊಳಗೆ ನಮ್ಗೆ ಎಲ್ಲ ಮೀಟಿಂಗ್ನೂ ಕರೀತಾರೆ, ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ. ಅದರಂತೆ ಕಬ್ಬಿನೊಳಗೆ ಮತ್ತೊಂದು ಬೆಳೆಗಳನ್ನು ಮಾಡಿ ಕಬ್ಬಿಗೂ ಒಳ್ಳೆ ಫಸಲು ಬರುವಂಥ ರೀತಿಯಲ್ಲಿ ಕಬ್ಬಿನ ಸಾಲನ್ನು ದೊಡ್ಡ ಮಾಡಿ ಆವಿಷ್ಕರಣೆಯನ್ನು ಮಾಡಿದ್ದೀವಿ. ರೈತರಿಗೂ ಅಳವಡಿಸುವಂಗೆ ಒಳ ಕಬ್ಬಿನೊಳಗೆ ಗೋಧಿ ಕಡ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಅನೇಕ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ರೈತರ ಸಲುವಾಗಿ ಮಾಡ್ತಿರ್ತೀವಿ. ಯಾವಾಗಲೂ ದಿವಸ ರೈತರು ನಮ್ಮಲ್ಲಿ ತೋಟಕ್ಕೆ ಬಂದು ಏನು ಮಾಡಿವಿ ಏನಿಲ್ಲ ನೋಡ್ಕೊಂಡು ಹೋಗಿ ಅವ್ರದ್ದು ಅನಿಸಿಕೆಗಳನ್ನ ಹೇಳ್ತಾರೆ, ನಮ್ಮ ಅನಿಸಿಕೆಯನ್ನು ಕೇಳ್ಕೊಂಡು ಹೋಗ್ತಾರೆ. ಆಮ್ಯಾಗೆ ಫ್ಲಡ್ ಬರೋದ್ರಿಂದ ನಮ್ಮ ಒಂದು ಅಲ್ಲಿ ಭೀಮಾನದ ದಂಡಿ ಜಮೀನ್ದಾಗ ಸುಮಾರು 1-25 ಎಕರೆ ತಾಳೆ ಗಿಡಗಳನ್ನು ಹಚ್ಚಿದ್ದೀವಿ. ಈಗ ಸುಮಾರು ಈ ವರ್ಷ ಕಾಯಿ ಬಿಡಾಕತ್ತಾವ, ಹೂ ಬಿಡಾಕತ್ತಾವ, ಮುಂದಿನ ವರ್ಷದ ಉತ್ಪನ್ನ ಚಾಲು ಆಗ್ತಾವ. ಒಟ್ಟು ರೈತಿಗೆ ಆರ್ಥಿಕ ತೊಂದರೆ ಆಗ್ಬಿಡತ್ತೆ ವಿಧ ವಿಧ ರೀತಿಯೊಳಗೆ. ಈಗ ಹೆಂಗೆ ಗೌರ್ಮೆಂಟ್ ಸರ್ವೆಂಟ್ದವ್ರಿಗೆ ತಿಂಗಳ ಪಗಾರ ಬರ್ತದಲ್ಲ, ಹಂಗೆ ನಿಂಬಿಕಾಯಿ ಸೀಸನ್ ನಿಂಬಿ ಬಾರಿಕಾಯಿ ಸೀಸನ್ದ ಬಾರಿ ಹಣ್ಣು ಎಲ್ಲ ಸೀಸನ್ ಆಗಿ ರೈತರ ಬಳಿ ರೊಕ್ಕ ಇರುವಂಥ ಒಂದು ವ್ಯವಸ್ಥೆನ ಮಾಡಿದೆವು, ಹೈನುಗಾರಿಕೆನೂ ಮಾಡಿದೆವು. ಬಹಳ ಒಳ್ಳೆ ವಿಚಾರ ಹೇಳದ್ರಿ ಅಶೋಕ್ ಅವ್ರೆ. ಈಗ ತಾವ್ ಏನ್ ಹೇಳದ್ರಿ, ರೈತರಿಗೆ ಒಂದು ಪಗಾರ ಬರುವಂತಹ ಒಂದು ವ್ಯವಸ್ಥೆ ಏನದ, ಯಾವ ರೀತಿ ನೌಕರರು ತಗೊಳ್ತಾ ಇದ್ದಾರೆ, ಅದೇ ರೀತಿಯಾಗಿ ರೈತರ ಕೂಡ ಬರಬೇಕು ಅನ್ನುವಂತಹ ಒಂದು ಕಾಳಜಿಯನ್ನ ತಾವು ತೋರಿಸ್ತಾ ಇದ್ದೀರಿ. ಈಗ ತಮ್ಮ ಹೊಲದೊಳಗೆ ಇಷ್ಟು ದೊಡ್ಡ ಹೊಲ ಇದೆ ತಮ್ದು, ಎಷ್ಟು ಜಮೀನಿದೆ, ಮತ್ತ ಈ ಒಂದು ಜಮೀನೊಳಗ ಸಾಕಷ್ಟು ಬೆಳೆಗಳನ್ನ ತಾವು ಮಾಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ ಎಲ್ಲ ಹಣ್ಣಿನ ಗಿಡಗಳದಾವ, ಎಲ್ಲ ಬೆಳೆಗಳದಾವ. ಯಾವ ರೀತಿ ನೀವು ಒಂದು ಮ್ಯಾನೇಜ್ಮೆಂಟ್ ಮಾಡಿ ನಿಗದಿತ ಅವಧಿಯೊಳಗೆ ನಮಗೆ ದುಡ್ಡು ತಿರುಗ್ತಾ ಇರಬೇಕು, ದುಡ್ಡು ಬರ್ತಾ ಇರಬೇಕು ಅನ್ನುವಂಥದ್ದು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ಒಂದು ಸ್ವಲ್ಪ ಹೇಳ್ಬೋದು ಅದನ್ನು? ಮೊದಲೇ ನಮ್ಮದು ಮೂಲ ಆದಾಯ ಅಂದ್ರೆ ನಿಂಬೆ ಗಿಡ. ನಿಂಬೆ ಗಿಡ ವರ್ಷನಾಗ 10 ತಿಂಗಳನ್ನು ರೊಕ್ಕ ಕೊಡ್ತವೆ. ಸೀಸನ್ ವೈಸ್ ಭಾರಿ ಹಣ್ಣು ಬರ್ತವೆ. ಅವಕ್ಕೆ ನಿರ್ವಹಣೆ ವೆಚ್ಚನೇ ಭಯಂಕರ ಕಡಿಮೆ. ಸಾವಯವ ಮಾಡೋದ್ರಿಂದ ರೈತಗೆ ಅದರದ್ದು ಆರ್ಥಿಕ ಹೊರೆನೇ ಆಗಂಗಿಲ್ಲ. ನಿಂಬೆ ಗಿಡಕ್ಕೆ ತಿಪ್ಪೆ ಖಾತೆ ಆಯಿತು, ಜೀವಾಮೃತ ಆಯಿತು, ಬಯೋಡೈಜೆಸ್ಟರ್ ಆಯಿತು, ಬಿಡೋದ್ರಿಂದ ನಿರ್ವಹಣೆ ಖರ್ಚು ಕಡಿಮೆ ಬರ್ತವೆ. ಪ್ರತಿ ವಾರದಾಗ 2 ಸಲ ನಿಂಬೆ ಹಣ್ಣು ಕಳಿಸೋದ್ರಿಂದ ಆದಾಯನೂ ದ್ವಿಗುಣ ಆಗ್ಕೋತವೆ. ಬಾರಿ ಹಣ್ಣು ಅಂತೂ ಸೀಸನ್ವಾಗಿ ಬರ್ತವೆ, ಬಾಳೆನೂ ಸೀಸನ್ವಾಗಿ ಬರ್ತವೆ, ಮಾವಿನ ಹಣ್ಣು ಸೀಸನ್ದಾಗ ಮಾವಿನ ಹಣ್ಣು ಬರ್ತವೆ. ಹೀಗಾಗಿ ರೈತರಿಗೆ ಎಲ್ಲ ರೀತಿ ಒಂದು ಅನುಕೂಲ ಆದಂಗೆ ಆಗ್ತದೆ. ಅದಕ್ಕೆ ಹೆಚ್ಚಿನ ಪ್ರಮಾಣ ಎಲ್ಲ ರೀತಿ ಬೆಳೆಗಳು ಮಾಡೋದ್ರಿಂದ ರೈತ ತೊಂದರೆಯಲ್ಲಿ ಸಿಗೋದು ಭಾಳ ಕಮ್ಮಿ ಅದ ನಮ್ಮ ಅನಿಸಿಕೆ. ರಾಸಾಯನಿಕ ಖಾತೆ ಬಳಸಲಾರ್ದೇನೆ ಸಾವಯವ ಖಾತೆಗಳು ತಿಪ್ಪಿ ಖಾತೆ ಇವೆಲ್ಲ ಹಾಕೋದ್ರಿಂದ ಖರ್ಚುನೂ ಕಡಿಮೆ ಬರ್ತದೆ. 1 ವರ್ಷ ಹಾಕೋದ್ರಿಂದ ಮೊದಲು ಭೂಮಿ ವಿಷಮಕ್ತ ಆಗಿರ್ತದೆ. ಸರ್ಕಾರಿ ಖಾತೆ ಬಂದಾಗಿ ಈ ಖಾತೆ ಬರ್ಬೇಕಾದ್ರೆ 1-2 ವರ್ಷ ಟೈಮ್ ಹೋಗ್ತದೆ. ಇದು ಒಮ್ಮೆ ಸಾವಯವಕ್ಕೆ ಹೆಂಡಿ ಮತ್ತು ಇದಕ್ಕೆ ಭೂಮಿ ಸೆಟ್ ಆಯ್ತಪ್ಪ ಅಂದ್ರೆ ಆಟೋಮೆಟಿಕ್ಗೆ ವರ್ಷ ನಮ್ಮ ವೇರಿಯೇಷನ್ ಜಾಸ್ತಿ ಆಗುತ್ತ ಹೋಗ್ಬಿಡ್ತದೆ. ಇದರಿಂದ ಯಾವಾಗೂ ಈ ವಾತಾವರಣ ವೈರಿತಾಗಿ ಇರ್ತದೆ, ನಿಸರ್ಗ ವಿಕೋಪ ಆಗತ್ತದೆ. ಟೈಮ್ ಆಗತ್ತೆ, ಮಳೆ ಆಗಂಗಿಲ್ಲ. ತಿಪ್ಪೆ ಖಾತೆ ಹೆಚ್ಚಿಗೆ ಬಳಸೋದ್ರಿಂದ ಬೆಳೆಯೊಳಗೆ ಹಾನಿ ಭಾಳ ಕಡಿಮೆ ಆಗ್ತದೆ. ಈಗ ನಮ್ಮ ದ್ರಾಕ್ಷಿ ಅದ, ನಾವು ಜಾಸ್ತಿ ಆಕಳ ಗೊಬ್ಬರ ಜೀವಾಮೃತ ಬಳಸೋದ್ರಿಂದ ಈ ವರ್ಷ ನಮ್ಮದು ಫ್ಲವರಿಂಗ್ ಟೈಮ್ಗೆ ಮಳೆ ಇತ್ತು. ಮಳೆ ಆದ್ರೆ ನಮ್ಗೇನು ಅಂತ ಪರಿ ದೊಡ್ಡ ಲುಸ್ಕಾನ ಆಗಲಿಲ್ಲ. ಇದೊಂದು ರೈತರು ಭಾಳ ಹೆಚ್ಚಿನ ರೀತಿಯ ಗಮನ. ನೀವು ಡ್ರಿಪ್ನ ಖಾತು ಕುಡಿದು ಮಾಡೋದು ತಾತ್ಕಾಲಿಕ ಆಗ್ತದೆ. ಮನುಷ್ಯನ ಶರೀರಕ್ಕೆ ಹೆಂಗೆ ಡ್ರಿಪ್ ಹಚ್ಚಿದ್ರೆ ಸಲೈನ್ ಹಚ್ಚಿದ್ರೆ ತಾತ್ಕಾಲಿಕ ಹಂಗೆ ಆಗ್ತದೆ, ಹಂಗೆ ಭೂಮಿಗೂ ನೀವು ಡ್ರಿಪ್ನಾಗ ಖಾತು ಬಿಡೋದನ್ನು ಸರ್ಕಾರಿ ಖಾತಾಕೊಂಡು ತಾತ್ಕಾಲಿಕ ಆಗ್ತದೆ. ಸಾವಯವ ಕೃಷಿ ಮಾಡೋದೇ ಇತ್ತು, ತಿಪ್ಪೆ ಖಾತು ಹಾಕೋದೇ ಇತ್ತು, ಜೀವಾಮೃತ ಹಾಕೋದೇ ಇತ್ತಪ್ಪ ಅಂದ್ರೆ ಭೂಮಿ ಒಳಗೆ ಎನರ್ಜಿ ಜಾಸ್ತಿ ಆಗಿಬಿಡ್ತದೆ. ಅಲ್ಲಿದಲ್ಲೇ ಎರೆಹುಳುಗಳು ತಯಾರಾಗ್ತಿರ್ತವೆ. ಅಲ್ಲಿ ಎದ್ದಂಥ ಕಸ ಕಡ್ಡಿಗಳು ಅದ್ರ ತಾವೋಗಿದ್ರಿಂದ ಅಲ್ಲಿದಲ್ಲೇ ತಿಂದು ಅಲ್ಲಿದಲ್ಲೇ ಕಾತು ಕೊಡ್ತಾವೆ. 2 ವರ್ಷ ನಿರ್ವಹಣೆ ಖರ್ಚುನು ಕಡಿಮೆ ಆಗಿಬಿಡ್ತವೆ. ಈ ರೀತಿ ಮಾಡ್ಕೋತ ರೈತಗೆ ಎಂದೂ ಸಂಕಷ್ಟದೊಳಗೆ ಬರಂಗಿಲ್ಲ. ಸಾವಯವ ಕೃಷಿಗೆ ಭಾಳ ಒತ್ತು ಕೊಡೋದ್ರಿಂದ ರೈತಗೆ ಆರ್ಥಿಕ ಹೊರೆನೂ ತಪ್ಪತ್ತದ, ಎಲ್ಲ ರೀತಿ ಮುಂದೆ ಬರ್ಲಕ್ಕೂ ಅನುಕೂಲ ಅದ. ರೈತರು ಮೇಲಾಟ ಜಮೀನು ಇರ್ತಾವೆ. ನಾವು ನೀ ಸಿರಿಧಾನ್ಯಗಳು ಬೆಳೆದ್ರೆ ಸರ್ಕಾರದಿಂದ ಅವ್ರಿಗೆ ಸಹಾಯಧನೂ ಸಿಗ್ತದೆ. ಆ ಸಿರಿಧಾನ್ಯಗಳನ್ನು ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ನಮಗೆ ಸರ್ಕಾರದವರು ನಮ್ಮ ಸಂಘಕ್ಕೆ ನವಣಿ ಹೊಡೆಯದಾಗಲಿ ಮುಕ್ಕಣಿ ಹೊಡೆಯದಾಗಲಿ ಅವು ಪ್ರೊಸೆಸಿಂಗ್ ಯೂನಿಟ್ನು ಕೊಟ್ಟರೆ ಅವು ಈಗಾಗಲೇ ನಮಗೆ ಕೆಲಸದ ಒತ್ತಡದಾಗ ಮಾಡೋದಾಗಿಲ್ಲ. ಅವೆಲ್ಲ ಚಾಲು ಮಾಡಿದೆ, ಇಲ್ಲಿದಲ್ಲೇ ಹೊಡಿಲಿಕ್ಕೂ ಬರ್ತದೆ, ಅವು ಪ್ರೊಸೆಸಿಂಗ್ ಮಾಡ್ಲಿಕ್ಕೂ ಬರ್ತದೆ. ದಿನ ಸಿರಿಧಾನ್ಯ ಊಟ ಮಾಡೋದ್ರಿಂದ ಮನುಷ್ಯ ಆರೋಗ್ಯವಂತನೂ ಆತಾನೆ, ಯಾವುದೋ ಕಾಯಿಲೆಗಳನ್ನು ಬರೋದಿಲ್ಲ. ಖುಲ್ಲಾ ಜಮೀನು ಇರ್ತದೆ, ಹುರುಳಿ ಬೆಳಿಬೋದು, ಮುಕ್ಕಣಿ ಬೆಳಿಬೋದು, ನವಣಿ ಬೆಳಿಬೋದು, ಸಿರಿಧಾನ್ಯಗಳು ಎಲ್ಲ ಬೆಳೆಯೋದ್ರಿಂದ ಅದು ನಮ್ಮ ಮನೆಗೆ ನಾವು ಊಟ ಮಾಡ್ಲಿಕ್ಕೆ ಆಟೋಮೆಟಿಕ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿಬಿಡ್ತದೆ ಮನುಷ್ಯನ ಶರೀರದಾಗ. ರೈತಗೆ ಅಲ್ಲಿ ವೃದ್ಧಿನೂ ಜಾಸ್ತಿ ಆಗ್ತದೆ, ಆರೋಗ್ಯನೂ ಹೆಚ್ಚಾಗ್ತದೆ, ಭೂಮಿ ಫಲವತ್ತತೆನೂ ಜಾಸ್ತಿ ಆಗ್ತದೆ. ಅದ್ರ ಬದ್ಧತೆ ಹೊಟ್ಟ ಹುಲ್ಲ ಹುರಿ ಎಲ್ಲ ದನಗಳ ಮೇವು ಆಗ್ತದೆ. ಎಲ್ಲ ರೀತಿ ಹಿಂದಕ್ಕೆ ಏನು ನಮ್ಮ ಹಿರಿಯರು ಮಾಡಿಟ್ಟು ಹೋಗ್ಯಾರ ಅವರೆಲ್ಲ ರೀತಿ ಒಳ್ಳೆಯ ಅನುಕೂಲ ಮಾಡಿಟ್ರೆ ನಾವು ಅದೇ ಒಂದು ಹಳೆಯ ಪದ್ಧತಿ ಕೃಷಿ ಅನುಕರಿಸ್ಕೊಂಡು ಹೋಗಿ ಇವತ್ತಿನ ಒಂದು ತಂತ್ರಜ್ಞಾನದ ಪ್ರಕಾರ ಮುಂದೆ ಹೋದೇವಂದ್ರೆ ಕೃಷಿ ಒಳಗೆ ನಮ್ದು ಯಾವುದೇ ರೀತಿ ತೊಂದರೆ ಬೀಳಂಗಿಲ್ಲ. ಈಗ ತಾವು ಹೇಳಿದ್ರಿ ಕೃಷಿ ಒಳಗೆ ನಾವು ಖರ್ಚನ್ನು ಕಡಿಮೆ ಮಾಡೋದಪ್ಪ ಅಂತಂದ್ರೆ ರೈತರಿಗೆ ಲಾಭ ತನ್ನಷ್ಟು ತಾನೇ ಬರ್ತದೆ ಅಂತ ಹೇಳಿ. ಈಗ ನೀವು ಎಷ್ಟು ಜಮೀನನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ಎಷ್ಟು ಜಮೀನಿನೊಳಗೆ ಬೆಳೆ ಇದೆ, ಯಾವ್ಯಾವ ಬೆಳೆಗಳು ಎಷ್ಟು ಜಮೀನ್ದೊಳಗೆ ಅದಾವ, ಮತ್ತು ಯಾ ಹೆಂಗೆ ನೀವು ಖರ್ಚನ್ನು ಕಡಿಮೆ ಮಾಡ್ತಾ ಇದ್ದೀರಿ? ಈಗ ಹೇಳಿದ್ರಿ ಸಾವಯವ ಮಾಡೋದ್ರಿಂದ ನಮಗೆ ಬಹಳಷ್ಟು ಖರ್ಚು ಕಡಿಮೆ ಆಗಿದೆ, ಮತ್ತೆ ಒಳ್ಳೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಬಂದಿದೆ, ಹುಳುಗಳನ್ನು ಕೂಡ ಅವು ನಿರೋಧ ಮಾಡಿ ಬೆಳೀತಾ ಇದ್ದಾವೆ ಅನ್ನುವಂಥದ್ದು. ಯಾವ ರೀತಿ ನೀವು ಕಡಿಮೆ ಖರ್ಚು ಮಾಡ್ತಾ ಇದ್ದೀರಿ, ರೈತರು ಯಾವ ರೀತಿ ಕಡಿಮೆ ಖರ್ಚು ಮಾಡಬೇಕು, ಎಲ್ಲೆಲ್ಲಿ ಕಡಿಮೆ ಖರ್ಚು ಮಾಡಬೇಕು, ಮತ್ತೆ ಯಾವ ರೀತಿ ನಮ್ಮ ಬೆಳೆಗಳಿಗೆ ಒಂದು ನಿರೋಧಕ ಶಕ್ತಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಹೇಳ್ತೀರಿ? ಮೊದಲನೇದಾಗಿ ದೊಡ್ಡ ಬೆಳೆಯಪ್ಪ ನಮ್ಮ ರೈತರಿಗೆ ಎಲ್ಲರಿಗಪ್ಪ ಅಂದ್ರೆ ನಮ್ಮ ನೀರ ಕೆನಾಲ್ ನೀರು ಸಾಕಷ್ಟು ಬರೋ, ಪ್ರತಿಯೊಬ್ಬ ರೈತರು ಕಬ್ಬು ಜಾಸ್ತಿ ಬೆಳಕತ್ತಾರೆ, ನಿಂಬೆ ಹಿಡಿದ್ರೆ ಜಾಸ್ತಿ ಬೆಳಿತಾರೆ. ಈ ಕಬ್ಬಿನಲ್ಲಿ ಮೊದಲು ಹೇಳ್ಬೇಕಪ್ಪ ಅಂದ್ರೆ ಕಬ್ಬು ಹೆಚ್ಚಿನ ಸಾಲಿನಲ್ಲಿ 6 ಪುಟ 7 ಪುಟ ಸಾಲ ಮಾಡೋದು, ಅದ್ರ ಮತ್ತೊಂದು ಬೇಸಾಯಗಳು ಮಾಡೋದು, ಅದ್ರ ಖಾತ ಎನರ್ಜಿ ಒಂದು ವರ್ಷ ಅಲ್ಲೇ ಬಂದ್ಬಿಡ್ತು. ಎಣ್ಣೆ ವರ್ಷ ನಾವು ಕಟಿಂಗ್ ಮಾಡೋದ್ರಿಂದ ಅದ್ರ ಅವಧಿ ಗಿವಧಿ ಯಾವುದೂ ಅದಕ್ಕೆ ಸುಡುವಂಗಿಲ್ಲ, ಎಲ್ಲ ಅಲ್ಲೇ ಮಲ್ಚಿಂಗ್ ಮಾಡಿ ಅಲ್ಲೇ ಒಳಗೆ ಪ್ರೂನಿಂಗ್ ಮಾಡೋದ್ರಿಂದ ಕಳೆನಾಶಕನೂ ಶಕ್ತಿ ಆಟೋಮೆಟಿಕ್ ಬಂದ್ಬಿಡ್ತು. ಭೂಮಿ ಒಳಗೆ ನೀರು ಹಿಡ್ಕೊಳ್ಳೋಂಥ ಶಕ್ತಿನೂ ಜಾಸ್ತಿ ಬರ್ತದೆ. ನೀರು ಹಿಡ್ಕೊಳ್ಳೋ ಶಕ್ತಿ ಬರೋದ್ರಿಪ್ಪ ಅಂದ್ರೆ ಭೂಮಿ ಒಳಗೆ ಗಾಳಿ ಒಳಗೆ ರಗಡ ನಮ್ದೆಲ್ಲ ಇದು ಹೊಂಟಿರ್ತದೆ, ಯೂರಿಯಾ ಅನ್ಬೋದು ಸಲ್ಫೇಟ್ ಒಂದು ಹೊಂಟಿರ್ತದೆ. ಆಟೋಮೆಟಿಕ್ ಹೆಂಡಿ ಮತ್ತು ಗಂಜಲ ಚೆಲ್ಲೋದ್ರಿಂದ ಭೂಮಿಯೊಳಗೆ ಎರೆಹುಳು ಹುಟ್ಟುತ್ತವೆ, ಎರೆಹುಳು ಹುಟ್ಟೋದ್ರಿಂದ ಆ ರೌದೆಲ್ಲ ತಂತಾನೆ ತಿಂದ್ಬಿಡ್ತು, ಇದು ನಿರ್ವಹಣೆ ವೆಚ್ಚನ ಕಡಿಮೆ ಆಗ್ತದೆ. ಒಳಗೆ ಮತ್ತೊಂದು ಬೆಳೆ ಮಾಡೋದ್ರಿಂದ ಆ ಒಂದು ಉತ್ಪನ್ನದಾಗ ಫಸ್ಟ್ ವರ್ಷ ಕಬ್ಬು ಹಚ್ಚೋದು ನಿರ್ವಹಣೆ ಖರ್ಚು ಹೊರಗಿಂದ ಹೊರಗೆ ಹೋಗ್ಬಿಡುತ್ತೆ. ಹಾಂ, ನಾವು ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ಆಟೋಮೆಟಿಕ್ ಗಾಳಿ ಮತ್ತು ಇದರೊಳಗೆ ಬಂದಂಥ ಎನರ್ಜಿ ಎಲ್ಲ ಜಗತ್ತು ಜಗ್ಗಿ ಭೂಮಿ ಕೊಡ್ತು, ಭೂಮಿ ತಾಕತ್ತೂ ಜಾಸ್ತಿ ಆಯ್ತು. ಆಮೇಲೆ ದೊಡ್ಡ ಅಂತರ ಸಾಲ ಕಬ್ಬು ಇರೋದ್ರಿಂದ ಸುಮಾರು 10 ವರ್ಷ ಕಬ್ಬಿನ ಗದ್ದೆ ತೆಗೆಯುವಂಥ ಪ್ರಶ್ನೆನೇ ಬರೋಂಗಿಲ್ಲ. ಈಗೆಲ್ಲ ಆಧುನಿಕತೆ ಬಂದದ, ಮಷಿನರಿ ಬಂದದ, ಮಷಿನ್ ಕಟ್ ಮಾಡೋದ್ರಿಂದ ರೈತರಿಗೆ ಆದಾಯನೇ ಜಾಸ್ತಿ ಆಗ್ತದೆ, ಕಟಿಂಗ್ನೂ ಚಲೋ ಆಗ್ತದೆ, ತೆಳಗನು ಕಟಿಂಗ್ ಆಗ್ತದೆ, ಮ್ಯಾಗನು ಕಟಿಂಗ್ ಆಗ್ತದೆ, ಹೊಲ ಎಲ್ಲ ರೌದಿ ಬೀಳ್ತದೆ, ಪೌಡರ್ ಆಗ್ತದೆ, ಅದು ಅಲ್ಲಿದಲ್ಲಿ ಖಾತ ಆಗ್ತದೆ. ಹಿಂಗಾಗಿ ಕಬ್ಬಿನಲ್ಲಿ ಒಂದು ದೊಡ್ಡ ಅನುಕೂಲ ಆಗ್ತದೆ. ಎರಡನೇದಾಗಿ ನಿಂಬೆ ಹಣ್ಣಿನ ಗಿಡ, ನಿಂಬೆ ಹಣ್ಣಿನ ಗಿಡಕ್ಕೆ ನಾವು ಸರ್ಕಾರಿ ಖಾತೆ ಬಳಸಲಾರದೆ ತಿಪ್ಪಿ ಖಾತೆ ಹಾಕೋತ ಹೋದೆವು, ರೌದಿ ಅಲ್ಲಿ ಬೆಳೆದಂಥ ಕಸ ಅಲ್ಲಿ ಒಗಿದ್ರಿಂದ ಅಲ್ಲಿದಲ್ಲಿ ಮತ್ತೆ ಅಲ್ಲಿ ಎರೆಹುಳು ಹೊಡ್ತವೆ, ಅಲ್ಲಿ ಎರೆಹುಳು ತಿಂದ್ಬಿಡ್ತವೆ. ಆಟೋಮೆಟಿಕ್ ನೀರಿನ ಇದನ್ನು ಕಮ್ಮಿ ಆಗ್ತದೆ, ಸೋರ್ಸ್ನು ಭೂಮಿ ಒಳಗೆ ಹಸಿ ಜಾಸ್ತಿ ಹಿಡಿಯೋದ್ರಿಂದ ಕಾಯಿ ಹೂವು ಹಣ್ಣು ಎಲ್ಲ ಸರಿಯಾಗಿ ಆಗ್ತದೆ. ಹಿಂಗಾಗಿ ರೈತರಿಗೆ ಒಂದು ದೊಡ್ಡ ಅನುಕೂಲ ಆದಂಗೆ ಆಗ್ತದೆ. ಈಗ ಸಾವಯವ ಕೃಷಿಯನ್ನು ನೀವು ಶುರು ಮಾಡಿದ್ದೆ ಅವಾಗ, ಹಿಂದಕ್ಕೆ ನೀವೇನಾದರೂ ರಾಸಾಯನಿಕ ಕೃಷಿ ಮಾಡ್ತಾ ಇದ್ದಂಥ ಒಂದು ಸಂದರ್ಭದೊಳಗೆ ಅವಾಗ ಯಾವ ರೀತಿ ಸನ್ನಿವೇಶ ಇತ್ತು, ಸಾವಯವ ಕೃಷಿ ನೀವು ಅಳವಡಿಸಿಕೊಂಡ ನಂತರ ಏನೇನು ಬದಲಾವಣೆಗಳಾದವು ನಿಮ್ಮ ಹೊಲದೊಳಗೆ ಮತ್ತು ನಿಮ್ಮ ಒಂದು ಕೃಷಿ ಚಟುವಟಿಕೆಗಳಲ್ಲಿ? ಸುಮಾರು ನಾವು ಮುಂಚೆ ಹಿರಿಯರು ಎಲ್ಲ ಸಾವಯವ ಕೃಷಿ ಮಾಡ್ತಿದ್ರು, ಮುಂದೆ ಬಿಟ್ಟು ಎಲ್ಲ ರಾಸಾಯನಿಕ ಖಾತೆ ಹಾಕ್ತಿದ್ದೆವು. ಸುಮಾರು 1 ಎಕರೆಗೆ ವರ್ಷಕ್ಕೆ 10-15 ಚೀಲ ಖಾತೆ ಹಾಕ್ತಿದ್ದೆವು ಕಬ್ಬಿಗೆ. ಅದು ನಮಗೆ ಖಾತಿನ ರೇಟಿಗೆ ಕಬ್ಬಿನ ಬಿಲ್ಲಿಗೆ ಸರಿ ಹೊಂದಲಾರ್ದಕ್ಕೆ ನಾವು ಅದೆಲ್ಲ ಬಿಟ್ಟುಬಿಟ್ಟೆವು. ಭಾಳ ರೈತರಿಗೆ ಮಹಿಮೆ ಬರಕತ್ತು. ಅವಾಗ ಶುಗರ್ ಫ್ಯಾಕ್ಟ್ರಿ ಕಡಿಮೆ ಇದ್ದವು, ಬೆಲ್ಲ ಗಾಣ ಮಾಡಬೇಕಾಗ್ತಿತ್ತು, ಮಾಡಿ ಬಂದು ಗಾಣದ ಬೆಲ್ಲದ ಖರ್ಚಕ್ಕೆ ಅದಕ್ಕೆ ಹೊಂದಾಣಿಕೆ ಆಗ್ತಿದ್ದಿಲ್ಲ. ಅದೆಲ್ಲ ಬಂದು ಮಾಡಿ ಸಾವಯವ ಕೃಷಿ ಹತ್ತು ಬೆನ್ನು ಹತ್ತಿದ್ದೆವು. ಮೊದಲು ನಂಬಲ್ಲಿ 10 ಆಕಳಿದ್ದವು. ಹಂಗೆ ಹುಟ್ಟದ ಆಕಳುಗಳು ಕರುಗಳು ಹೋರಿ ಕರ ಇಟ್ಟು ಮಾರಾಟ ಮಾಡಿ ಹೆಣ್ಣು ಕರ ಅಲ್ಲ ಹಂಗೆ ಸಾಕೋತ ಬಂದೆವು. ಸುಮಾರು 100 ಆಕಳುಗಳು ನಂಬಲ್ಲಿ ಆಗ್ಯವು. ಆಕಳು ಹೆಂಡಿ ಉಚ್ಚಿ ಒಂದು ಕಡೆ ಶೇಖರಣೆ ಮಾಡೋ ಭಾಳ ರಿಜಿಸ್ಟರ್ ಮಾಡಿವೆ. ಅದೆಲ್ಲ ಮಷಿನರಿಯಿಂದ, ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಮಷಿನರಿ ಒಳಗೆ ಟ್ಯಾಂಕ್ನ ಹಾಕೋದು, ಟ್ಯಾಂಕ್ನ ಹಾಕಿ ಒಯ್ದು ಎರಡೂ ಕಬ್ಬಿನ ಸಾಲಿಗೆ ಚೆಲ್ಕೋತೋಗೋದು. ಚೆಲ್ಕೋತೋಗೋದ್ರಿಂದ ಆಟೋಮೆಟಿಕಲಿ ಎರೆಹುಳುಗಳು ತಯಾರಾಗಿಬಿಡ್ತವೆ, ತಯಾರಾಗಿ ಅಲ್ಲಿದಲ್ಲಿ ಖಾದ್ಯ ಜಾಸ್ತಿ ಆಗಿಬಿಡ್ತವೆ. ಹಿಂಗಾಗಿ ನಿರ್ವಹಣಾ ವೆಚ್ಚನೂ ಕಡಿಮೆ ಆಯಿತು. ಮೊದಲು ಮಾಡೋ ರಾಸಾಯನಿಕ ಜಮೀನು ಮುಕ್ತ ಆಯಿತು. ಆ ಇಳುವರಿಕಿಂತ ಇವತ್ತಿನ ಇಳುವರಿ ನಮಗೆ ನೆಮ್ಮದಿ ಅದ. ಅವಾಗ ನಾವು ರಾಸಾಯನಿಕ ಖಾತೆಗೆ 50 ಟನ್ ಬೆಳಕಿತ್ತು, ಸಾವಯವ ಕೃಷಿ ಒಳಗೆ 40 ಟನ್ ಬೆಳೆದ್ರೆ ನಮಗೊಂದು ಭಾಳ ಒಳ್ಳೆಯ ಒಂದು ಉತ್ಪನ್ನ ಬರ್ತದೆ, ನಮ್ಮ ಭೂಮಿನೂ ವಿಷಮುಕ್ತ ಆಗ್ತದೆ. ಎಷ್ಟು ವರ್ಷ ಮಾಡಿದ್ರು ನಮ್ಮ ಭೂಮಿ ಫಲವತ್ತತೆ ಕಳ್ಕೊಳ್ಳಂಗಿಲ್ಲ. ಅದಕ್ಕಾಗಿ ಸಾವಯವ ಮಾಡೋದ್ರಿಂದ ಭಾಳ ಹೆಚ್ಚಿನ ದ್ವಿಗುಣ ಉತ್ಪನ್ನ ಜಾಸ್ತಿ ಆಗ್ಯದ. ಈಗ ಏನು ಅಂತಂದ್ರೆ ರಾಸಾಯನಿಕ ಕೃಷಿಗೆ ಸಾವಯವ ಕೃಷಿಗೆ ವ್ಯತ್ಯಾಸಗಳು ಅಂತಂದಾಗ ಈ ಒಂದು ಇಳುವರಿ ಏನಿರ್ತದ ಅದು ಹೆಚ್ಚಾಗಿ ಮುಂದ ಅಷ್ಟೇ ಇಳುವರಿ, ಅದು ಸುಸ್ಥಿರವಾದಂತಹ ಒಂದು ಇಳುವರಿ ಮುಂದಿನ ದಿನಗಳಲ್ಲಿ ಬರಬೇಕು ಅನ್ನುವಂಥದ್ದು ಒಂದಿರ್ತದೆ. ಈಗ ನಿಮ್ಮ ಅನುಭವ ಏನು ಹೇಳ್ತದೆ, ಈಗ ನೀವು ಯಾವಾಗ ಶುರು ಮಾಡಿದ್ರಿ ಸಾವಯವ ಕೃಷಿ ಶುರು ಮಾಡಿದ ನಂತರ ಏನು ಇಳುವರಿ ನೀವು ತಗೊಳ್ತಾ ಇದ್ದೀರಿ, ಆ ಇಳುವರಿ ಪ್ರತಿ ವರ್ಷ ಅಷ್ಟೇ ಅದನೋ ಅಥವಾ ಹೆಚ್ಚಾಗಿ ಅದನೋ ಏನಾಗಿದೆ? ಮೊದಲ ಸರ್ಕಾರ ಖಾತೆ ತಕೊಂಡು ಜಾಸ್ತಿ ಇಳುವರಿ ಬರ್ತಿತ್ತು, 2-3 ವರ್ಷ ನಾವು ಸಾವಯವ ಮಾಡೋದ್ರಿಂದ ಇಳುವರಿ ಕಡಿಮೆ ಆಯ್ತು. ಈ ಭೂಮಿ ಮತ್ತು ಫಲವತ್ತತೆ ಆಗಿಬಿಟ್ಟವು. ನಾವು ಮೊದಲು ಸರ್ಕಾರಿ ಖಾತೆ ಕೆಟ್ಟು ಬೆಳಿತಿದ್ದೆವು, ಅದಕ್ಕೆ ಹೆಚ್ಚಿಗೆ ಬೆಳೆಯಕತ್ತಿದ್ದೇವೆ. ಅದಕ್ಕಿಂತ ಜಾಸ್ತಿನೇ ಆಗ್ಯದ ಹೊರತಾಗಿ 1 ವರ್ಷನೂ ಕಡಿಮೆ ಆಗಿಲ್ಲ. ಇಳುವರಿ ಮತ್ತೂ ಜಾಸ್ತಿ ಆಗಿದೆ, ಕಬ್ಬಿನಲ್ಲೂ ಜಾಸ್ತಿ ಆಗಿದೆ, ನಿಂಬೆ ಹಣ್ಣಲ್ಲಿ ಜಾಸ್ತಿ ಆಗಿದೆ. ಯಾವ ಬೆಳೆ ಮಾಡ್ತೀವೋ ಫಲವತ್ತತೆಯಾಗಿ ಬರ್ಲಕತ್ತು, ಇಳುವರಿ ಜಾಸ್ತಿನೇ ಆಗ್ಯದ ಹೊರತಾಗಿ ಕಡಿಮೆ ಆಗಿಲ್ಲ. ಅದಕ್ಕೆ 2-3 ವರ್ಷ ರೈತರು ಕಾಯ್ಬೇಕಾಗ್ತದೆ. ವಿಷಮುಕ್ತ ಆಗಿರ್ತದೆ, ಸರ್ಕಾರಿ ಖಾತೆ ತಿಂದು ಭೂಮಿ ಅದೇ ಬಿಡ್ತಿರ್ತದೆ. ಅದು ಬಿಡಬೇಕಾದ್ರೆ 1-2 ವರ್ಷ ಸರಿ ಭೂಮಿ ಒಳಗೆ ಎನರ್ಜೆಟಿಕ್ ಬರಬೇಕಾದ್ರೆ 1-2 ವರ್ಷ ಟೈಮ್ ಹೋಗ್ತದೆ. 1-3 ವರ್ಷ ಭಾಳ ಏನು ಕಡಿಮೆ ಆಗಂಗಿಲ್ಲ, 50% ಏನು ಕಮ್ಮಿ ಆಗಲ್ಲ, 75% ಆಗಿರ್ತದೆ. 1-3 ವರ್ಷ ಮಾಡೋದ್ರಿಂದ ಸರಿಯಾಗಿ ಅನುಕೂಲ. ಮೊದಲು ಮನಸ್ಸು ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು, ಅದರಿಂದ ನಮಗೆಲ್ಲ ಮುಂದೆಲ್ಲ ಅನುಕೂಲ ಆಗ್ತದೆ, ಅದರಿಂದ ಎಲ್ಲ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಕಡಿಮೆ ಬರ್ತದೆ ಇಳುವರಿ ಇದರಿಂದ ಆಗೋದಿಲ್ಲ ಅನ್ನುವಂಥದ್ದು ಏನು ನೆಗೆಟಿವ್ ಏನಿಲ್ಲ. ಕಡಿಮೆ ಬರ್ತದೆ ಅನ್ನೋ ತಲೆಯನ್ನು ತೆಗೆದ್ಬಿಡ್ಬೇಕು ಮೊದಲಿಂದ ನೂರಕ್ಕೆ ನೂರು ಆತದ ಅನ್ನೋ ನಮ್ಮ ಬರುತ್ತಾನ ನಾವು ಸಾವಯವ ಮಾಡೋದಾಗಂಗಿಲ್ಲ. ಒಂದು ವರ್ಷ ಉತ್ಪನ್ನ ಕಡಿಮೆ ಆಗೋದೆ, ಎರಡನೇ ವರ್ಷ ಅದ್ರ ಉತ್ಪನ್ನ ಜಾಸ್ತಿ ಆಗೋತ್ ಹೋದ್ ಅದ್ರಾಗ ಯಾರು ರೈತರು ಹೆದರ್ಬೇಕಾಗಂತಿಲ್ಲ. ಇನ್ನ ಸರ್ಕಾರ ಖಾತೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ತಿಪ್ಪಿ ಕಾತು ಹಾಕೋದ್ರಿಂದ ನೂರಕ್ಕೆ ನೂರು ಬೆಳೆ ಬಂದೇ ಬರ್ತದೆ. ಈ ನಮ್ಮ ನೈಸರ್ಗಿಕ ವಿಕೋಪ ಎಷ್ಟೇ ಜಾಸ್ತಿ ಕಮ್ಮಾದ್ರೂ ಅದು ಯಾವುದೂ ನಮಗೆ ತೊಂದರೆ ಆಗಂಗಿಲ್ಲ, ಬೆಳೆ ಬರೋದು ನೂರಕ್ಕೆ ನೂರು ಗ್ಯಾರಂಟಿ. ಈಗ ತಮ್ಮ ಒಂದು ಕೃಷಿಯನ್ನು ನೋಡಿ ಪ್ರೇರಣೆಗೊಂಡಂತಹ ರೈತರು ಬದಲಾವಣೆ ಆಗಿದ್ದಾರಂತೀರಿ, ತಾವು ಕೂಡ ಸಾವಯವ ಕೃಷಿ ಮಾಡಬೇಕು ಅಥವಾ ಇಂಥ ಒಂದು ಏನು ನಿಸರ್ಗಕ್ಕೆ ಹತ್ತಿರವಾದಂತಹ ಒಂದು ಕೃಷಿ ಮಾಡಿ ನಾವು ಒಂದು ವಿಷಮುಕ್ತ ಆಹಾರವನ್ನು ಬೆಳಿಬೇಕು ಅನ್ನುವಂಥದ್ದು ಅವ್ರ ಮನಸ್ಸಿನೊಳಗೆ ಬಂದದಂತೀರಿ? ರಗಡ್ ರಗಡ್ ಸಾಕಷ್ಟು ಜನರಿಗೆ ಬಂದರಿ, ಬಹಳ ಜನರು ಮಾಡಕತ್ತಾರ. ಪ್ರತಿಯೊಬ್ಬರ ಜನರ ಬಳಿ ನಾವು ಹೇಳೋದೇ ಬೇಡ ಕೇಳೋಬೇಡ, ಒಂದ್ಸಲ ನೋಡೋರು ಎಲ್ಲರೂ ಜೀವಾಮೃತ ಮಾಡಕತ್ತ. ಸಾವಯವ ಕೃಷಿ ಅಂತ ಬಹಳ ಜನರು ಒಲವು ತೋರಿಸಿದ್ದಾರೆ. ನಾವು ಅವ್ರಿಗೆ ಒಲವು ತೋರಿಸೋ ಸಲುವಾಗಿ ನಮ್ದೊಂದು ಹನುಮಾನ್ ಸಾವಯವ ಸಂಘ ಮಾಡಿದ್ವಿ. ಆ ಸಂಘಗಳ ಮುಖಾಂತರ ಅವರಿಗೆಲ್ಲ ಎರೆಗಳು ಪೀಡಿಸಿ ಕಟ್ಟಿಕೊಟ್ಟಿವಿ, ದನಗಳ ಕಾಲಾಗೆಲ್ಲ ಬೆಡ್ ಹಾಕಿಸಿಕೊಟ್ಟಿವಿ. ಆಮ್ಯಾಗ ನಮ್ಮ ಆತ್ಮ ಅವ್ರದ್ದು ಆಮ್ಯಾಗ ಸಾವಯವ ಯಾರು ಎಕ್ಸ್ಪರ್ಟ್ ಕರೆಸಿ ಸಂಘಗಳ ಮೀಟಿಂಗ್ ಮಾಡಿಸಿವಿ, ಜನರಲ್ಲಿ ಒಂದು ಅರಿವು ಮೂಡಿಸಿದ್ವಿ ಸಾವಯವ ಮಾಡೋದ್ರಿಂದ ಏನಾಗ್ತದಪ್ಪ ಅನ್ನೋ. ಹಿಂಗಾಗಿ ಅವ್ರಿಗೆ ಜನರ ಮನ ಒಲಿಸಿ ಸುಮಾರು ಜನರಿಗೆ ಮೊದಲ ಮೀಟಿಂಗ್ ಬರಲಿಕ್ಕೆ ತಯಾರಿದ್ದಿಲ್ಲ, ಹಾಗೆ ಒಂದು ಮೀಟಿಂಗ್ ಅದು ಬರ್ರಿಯಪ್ಪ ಸಾವಿರ ಅಂದ್ರೆ ನೂರಾರು ಮಂದಿ ಬಂದ್ಬಿಡ್ತಾರೆ, ಮತ್ತೆ ಹೆಚ್ಚಿನ ಆವಿಷ್ಕರಣೆ ಏನದ ಏನು ಹೇಳ್ತಾರಂತೆ. ಹೀಗಾಗಿ ಬಹಳ ಜನರು ಸಾವಯವ ಒಲವು ಜಾಸ್ತಿ ಆಗಿದೆ. ಆಮ್ಯಾಗ ಪಂಚಾಯತ್ ಒಳಗೂ ಅನುದಾನ ಬರ್ಲಿಕ್ಕತ್ತದ, ಪೀಡಿಸ್ಕೊಟ್ಟು ಅವ್ರಿಗೆ ಮಾಡಿರ್ತೀವಿ. ಆದಷ್ಟು ಪ್ರಮಾಣದಾಗ ರೈತರು ಸಾವಯವದತ್ತ ಬಹಳ ದಾಪಕಲಕ್ಕಿದ್ದಾರೆ. ಹಿರಿಯರಿಂದ ಬಂದಂತಹ ಒಂದು ಕೃಷಿಯನ್ನ ನೀವು ಮುಂದುವರಿಸಿ ಸಾಕಷ್ಟು ಅದನ್ನ ಬೆಳೆಸಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ, ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಿದ್ದೀರಿ. ಇಂಥ ಒಂದು ಸನ್ನಿವೇಶದೊಳಗ ನಮ್ಮ ರೈತರಿಗೆ ಒಂದು ತಂತ್ರಜ್ಞಾನವನ್ನು ಕೊಡಬೇಕು ಅಂತಂದ್ರೆ ನೀವು ಮಾಡಿದ್ದನ್ನ ನೀವು ತೋರಿಸ್ತಾ ಇದ್ದೀರಿ, ಅವ್ರು ಇದನ್ನು ನೋಡ್ರಿ ಇದನ್ನ ಮಾಡ್ರಿ ಅಂತ ಹೇಳಿ ಅನ್ನುವಂಥದ್ದು ಒಂದು ಒಂದು ಅಧಿಕಾರಿತವಾಗಿ ನೀವು ಹೇಳುವಂತಹದ್ದು ಒಂದು ಸಂದರ್ಭ ಈಗಿನ ದಿವಸದೊಳಗೆ ಅದ. ತಮ್ಮ ಶಿಕ್ಷಣ ಏನಾಯ್ತು, ಮತ್ತೆ ತಾವು ಹಿರಿಯರಿಂದ ಮಾತ್ರ ಕಲ್ತಿದ್ದು ಅಥವಾ ಬೇರೆ ಬೇರೆ ಕಡೆಯಿಂದ ಈ ಕೃಷಿ ಶಿಕ್ಷಣವನ್ನು ತಗೊಂಡು ಇದನ್ನ ಅಳವಡಿಸಿಕೊಳ್ಬೇಕಪ್ಪ ನಾನು ಅನ್ನುವಂಥದ್ದು ಯಾವ ರೀತಿ ತಾವು ಮಾಡ್ತಾ ಇದ್ರಿ? ಮೊದಲ ಮೂಲತಾನೆ ನಮ್ಮದು ಕೃಷಿ ಕುಟುಂಬ, ಮೊದಲೆಲ್ಲ ತಂತ್ರಜ್ಞಾನವು ನಮ್ಮಲ್ಲಿ ಮೊದಲೇದು ಮಾಡ್ಕೋತಿ ಬಂದಿದ್ರಿ. ಈಗ ಹೆಚ್ಚಿನ ಅನುಭವಕ್ಕಾಗಿ ಎಲ್ಲಿ ಯಾರು ಮಾಡ್ರ ಹ್ಯಾಂಗ ಇವ ಆತ್ಮ ಮೀಟಿಂಗ್ಗಳು ಅನ್ರಿ, ಸಾವಯವ ಯಾರು ರೈತರು ಮಾಡ್ರ ಅವ್ರ ಬಳಿ ಹೋಗೋದನ್ರಿ. ಆಮ್ಯಾಗ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಆಮ್ಯಾಗ ಒಳ್ಳೆ ಒಳ್ಳೆ ಅವ್ರ ಕೃಷಿ ಪಂಡಿತರಿಂದ ತಿಳುವಳಿಕೆ ಮಾಡಿಕೊಂಡು ನಾವು ಸ್ವಂತ ಅನುಭವ ಇದ್ರು ಯಾರು ನಮ್ಕ ಹೆಚ್ಚು ಮಾಡ್ರಿ. ಇಲ್ಲಿ ನಮಗೆ ನೆರೆ 3 ಕಿಲೋಮೀಟರ್ ಮಹಾರಾಷ್ಟ್ರದ ನಮ್ಕ ಸುಧಾರಿತ ಒಕ್ಕಲ್ತನ ಮಾಡ್ತಾರೆ ತಂತ್ರಜ್ಞಾನದಿಂದ, ಅವ್ರದೆಲ್ಲ ಸಾಕಷ್ಟು ಕಡೆ ನೋಡಿ ಬಂದಿದ್ದೇವೆ ಮಾಡಿ. ಹಿಂಗಾಗಿ ಅದಕ್ಕೆ ನಾವು ಪ್ರೇರಣೆ ಆಗಿ ನಾವು ಜನರಿಗೆ ಹಕ್ಕಿಲಿ ಹೇಳುವಂತ ಒಂದು ಧೈರ್ಯ ಬಂದ ನಮ್ಮಲ್ಲಿ. ಸಾವಯವ ಮಾಡ್ರಿ, ನೂರಕ್ಕೆ ನೂರು ಸಕ್ಸಸ್ ಆಗ್ತದ, ಏನೋ ಹಿಂದೆ ಬೀಳಂಗಿಲ್ಲಪ್ಪ ಅನ್ನೋ. ಎಲ್ಲ ರೀತಿ ಬೆಳೆ ಮಾಡೋದು, ಒಂದೇ ರೀತಿ ಮಾಡೋದಿಲ್ಲ, ಒಂದೇ ರೀತಿ ಮಾಡಿ ಅದ್ರೊಳಗೆ ಲಾಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ರೀತಿ ಮಾಡೋದು, ಎಲ್ಲ ಸ್ವಲ್ಪ ಸ್ವಲ್ಪ ಮಾಡೋದು. ನಾನು ಭಾಳ ದೊಡ್ಡ ಜಮೀನವ, ನಾನು ಜಾಸ್ತಿ ಮಾಡೀನಿ, ನಿಮ್ಮ ಕ್ಷೇತ್ರ ಸಾಣದಿತ್ತಂದ್ರೆ ಸ್ವಲ್ಪ ಸ್ವಲ್ಪ ಬೆಳೆ ಮಾಡೋದು. ಒಂದು ಬೆಳೆ ಲಾಸ್ ಆದ್ರೆ ಒಂದು ಬೆಳೆ ನಮ್ಮ ಕೈ ಹಿಡ್ದೆ ಹಿಡಿತು. ಸುತ್ತೆಲ್ಲ ಬದು ಇರ್ತದೆ, ಬದುಗೆಲ್ಲ ತೆಂಗಿನ ಗಿಡಗಳು ಹಚ್ಚೋದು, ಒಳಗೊಂದು ಅಲ್ಲೆಲ್ಲ ಮಾವಿನ ಗಿಡಗಳು ಹಚ್ಚೋದು, ಆಟೋಮೆಟಿಕ್ ತಮ್ಮ ಉತ್ಪನ್ನ ತಾವು ಕೊಡ್ತಿರ್ತಾವೆ. ಹಿಂಗಾಗಿ ರೈತರು ಒಕ್ಕಲ್ತನದ ಮುಂದೆ ಬರ್ಲಿಕ್ಕೆ ನೂರಕ್ಕೆ ನೂರು ಸಾಧ್ಯ ಅದ ಹೊರತಾಗಿ ಹಿಂದೆ ಬೀಳುವಂಥ ಪ್ರಶ್ನೆನೇ ಇಲ್ಲ. ಇದಕ್ಕೆ ಯಾರೂ ಧೈರ್ಯ ಗಿಡುವಂಥ ಅವಶ್ಯಕತೆ ಇಲ್ಲ. ನಿಸರ್ಗ ಎಷ್ಟೇ ನಮಗೆ ತೊಂದರೆ ಕೊಟ್ರು ನಾವು ಸುಸ್ಥಿರತೆ ಕಾಯ್ಕೊಳ್ಳೋಕೆ ಬಂದೇ ಬರ್ತದೆ ಅನ್ನೋ ನಂದು ಅನಿಸಿಕೆ ಅದೆಲ್ಲ ರೈತರಿಗೆ ಹೇಳಕ್ಕೆ. ಈಗ ತಮ್ಮ ಕೃಷಿ ಒಳಗಿನ ಸಾಧನೆಗಾಗಿ ಸರ್ಕಾರ ತಮಗೆ ಗೌರವಿಸಿದೆ, ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ನೀಡಿದೆ, ಮತ್ತೆ ಬೇರೆ ಬೇರೆ ಯಾವ ಪ್ರಶಸ್ತಿಗಳು ತಮಗೆ ಬಂದವಂತೀರಿ? ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನಲ್ಲಿ ರವಿಶಂಕರ್ ಗುರುಜಿ ಅವರು ಸಾವಯವ ಕೃಷಿಕ್ ಅಂತೇಳಿ ಮೊಟ್ಟ ಮೊದಲೇ ಪ್ರಶಸ್ತಿ ಕೊಟ್ರು. ಎರಡನೇದಾಗಿ ಕರ್ನಾಟಕ ಸರ್ಕಾರದಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಕೊಟ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿದ್ದಾಗ. ಮೂರನೇದಾಗಿ ಸಿದ್ದೇಶ್ವರ ಸಂಸ್ಥೆ ಬಿಜಾಪುರ ಸಿದ್ದೇಶ್ವರ ರತ್ನ ಅಂತೇಳಿ ಕರೆಸಿ ಅವರು ಒಂದು ಪ್ರಶಸ್ತಿ ಕೊಟ್ರು. ಈಗ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಆತ್ಮಾದವರು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಸಾಧನೆ ಮಾಡೋದ್ರಿಂದಾಗಿ ನಮಗೆ ಪ್ರಶಸ್ತಿಗಳು ಬರೋದಷ್ಟೇ ಅಲ್ಲ, ನಮ್ಮ ಬದುಕು ಮತ್ತು ಉಳಿದವರ ಬದುಕು ಅದನ್ನು ನೋಡಿ ಏನು ಪ್ರೇರಣೆ ತಗೊಂಡು ತಮ್ಮ ಹೊಲದೊಳಗೆ ಅಳವಡಿಸಿಕೊಳ್ತಾರ, ಅವ್ರ ಬದುಕು ಕೂಡ ಬದಲಾವಣೆ ಸಾಕಷ್ಟು ಆಗ್ತದೆ. ಏ ರಗಡ್ ಸಾಕಷ್ಟು ಆಗ್ತದೆ ನೋಡಪ್ಪ, ನಾವು ಮಾಡಬೇಕು, ನಾವು ಎಷ್ಟು ಉತ್ಪನ್ನ ತೊಳಕತ್ತಾರ, ಅವ್ರಿಗೆ ನೋಡಿ ಸರ್ಕಾರ ಮಾನ್ಯತೆ ಕೊಡ್ಲಕತ್ತ, ಅವ್ರಿಗೂ ಇಂಥ ಪ್ರಶಸ್ತಿ ಕೊಟ್ರ, ಹಿಂಗೆ ಮಾಡ್ರ ಅನ್ನೋ ಜನರಲ್ಲಿ ಆಟೋಮೆಟಿಕ್ ತಮ್ಮ ತಲೆಯೊಳಗೆ ಬಂದ್ಬಿಡ್ಲಕತ್ತದ. ದಾಪಗಾಲಿಟ್ಟು ಒಬ್ಬೊಬ್ಬರು ಸಣ್ಣ ಸಣ್ಣ ರೈತರು ನಮ್ಮಲ್ರಿ, ಈ ಸಾವಯವ ಕೃಷಿ ಮಾಡ್ಕೊಂಡು ಬದನಿ ಬೆಳೆದಾಲಿ, ಹಿರಿ ಬೆಳೆದಾಲಿ, ಸವತಿ ಬೆಳೆದಾಲಿ, ಸಣ್ಣ ಒಂದು ತಿಂಗಳು ಬೆಳೆ ಸತೆ ಬೆಳೆದು ಸಣ್ಣ ರೈತರು ಸಾಕಷ್ಟು ನಮ್ಮದು ನೋಡಿ ಮಾದರಿ ಕಲ್ಕೊಂಡು ರಗಡ ಮಂದಿ ಮುಂದೆ ಬರ್ಲಿಕ್ಕತ್ತಾರ. ತೊಗರಿ ಒಳಗೆ ಎಷ್ಟೋ ಮಂದಿ ಮಾಡ್ಯಾರ, ಸಾಧನೆ ಒಂದೇ ಬೆಳೆಗೆ ಮಾಡಿಲ್ಲ ನಮ್ಮಲ್ಲಿ, ಎಲ್ಲ ತೊಗರಿಗೆ ಮಾಡ್ರ, ಮೆಕ್ಕೆಜೋಳಕ್ಕೆ ಮಾಡ್ರ, ಹುರುಳಿ ಮಾಡ್ರ, ಮುಕ್ಳಿ ಮಾಡ್ರ, ಸಿರಿಧಾನ್ಯಗಳು ಮಾಡ್ಲಿಕ್ಕತ್ತಾರ. ಎಲ್ಲ ರೀತಿಯೊಳಗೆ ರೈತರು ದನ ಕಟ್ಟಬೇಕು, ಅದ್ರ ಹೆಂಡಿ ಉಚ್ಚಿ ಉಪಯೋಗ ಮಾಡಬೇಕು, ಇಲ್ಲೇ ನಮ್ಮಲ್ಲಿ ಡೇರಿ ಆಗೋದ್ರೆ ಹಾಲ್ನೂ ಅವ್ರಿಗೆ ಹಾಕ್ತಾರೆ, ಅದ್ರ ಎರಡೂ ರೀತಿ ಉತ್ಪನ್ನ ಮಾಡ್ಕೊಳಕತ್ತಾರೆ. ರೈತರು ಸಾವಗಾಲತ್ತು ಬಹಳ ಸಾವಯವ ಕೃಷಿ ಮಾಡ್ಲಿಕ್ಕೆ ಬಹಳ ಮುಂದೆ ಬರಕತ್ತಾರ. ಅವ್ರಿಗೆ ದೊಡ್ಡ ಅನುಕೂಲ ಅನ್ಕತ್ತಾರ. ತಾವು ಬೆಳೆ ಬೆಳೆದಲ್ದೆ ಈಗೇನು ತಾವು ಹೇಳಿದ್ರಿ ಎರೆ ಗೊಬ್ಬರ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ, ಬೇರೆಯವರಿಗೆ ಏನಾದರೂ ಇಂಥ ಗೊಬ್ಬರ ಬೇಕಾಯ್ತು ಅಥವಾ ಎರೆ ಹುಳುಗಳು ಬೇಕಾಯ್ತು, ಜೈವಿಕ ಗೊಬ್ಬರಗಳು ಬೇಕಾಯ್ತು, ಹಸಿರೆಲೆ ಗೊಬ್ಬರ ಬೇಕಾಯ್ತು ಅಂತಂದ್ರೆ ಅವರಿಗೆ ತಾವು ಕೊಡುವಂತಹ ಒಂದು ವ್ಯವಸ್ಥೆ, ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ರಿ ಹೆಂಗ ಮಾಡ್ತಿದ್ರು? ನಮ್ಮಲ್ಲಿ ನಮ್ಮ ಜಮೀನು ಜಾಸ್ತಿ ಅದ, ನಮಗೆ ಸಾಲಲ್ರಿ. ಅವ್ರು ಮೊದಲು ಯಾವ ಸಾವಯವ ಮಾಡ್ತದನ್ನ ಅವ್ರಿಗೆ ಎರೆಗಳು ತಯಾರ ಗೊಬ್ಬರ ತಯಾರಾಗಂತ ಘಟಕಗಳು ಅವರಲ್ಲಿ ಮಾಡಿಕೊಟ್ಟಿವಿ. ಅವ್ರಿಗೆ ಸಿಮೆಂಟ್ ಇಟ್ಟಂಗಿದ್ದು ಮಾಡೋದಾಗಂಗಿಲ್ಲಪ್ಪ ಅಂದ್ರೆ ನಮ್ಮ ಸಂಘದಿಂದ ಪರಿಶೀಲನೆ ತರಿಸ್ಕೊಟ್ಟಿವಿ. ಬೇಡ ಸ್ವಂತರು ಸ್ವಂತ ಪ್ರೇರಣೆಯಿಂದ ರೈತರು ಮಾಡ್ಕೊಂಡ್ರು. ಹಸಿರೇಲ್ ಕಾಂತಂತ್ರ ಅವ್ರು ಹೊಲದಾಗ ಎಲ್ಲ ಕಡೆ ತಪ್ಪಲೆ ಅದ್ರ ಕಡೆ ಬಿದ್ದಿರ್ತದೆ, ಅದೂ ಮಾಡ್ಕೊಂಡಿರ್ತಾರೆ. ಹಿಂಗಾಗಿ ನೋಡಿ ಮಾಡೋದೇ ಜಾಸ್ತಿ ಆಗ್ಯಾವ. ಮಂದಿ ಹೇಳ್ಕೊಂಡು ತೋರಕ್ಕಿಂತ ನಿಮ್ಮಲ್ಲಿ ಅದ ಹಿಂಗೆ ಮಾಡ್ರಪ್ಪ ಮಾಡ್ರಿ ಮಾಡ್ರಿ ಅಂತೇಳಿ ಅವ್ರಿಗೆ ರೈತರಿಗೆ ಎಬ್ಬಿಸಿ ಆ ಒಂದು ಕೃಷಿ ಮಾಡಕ್ಕೆ ತೊಡಗಿಸಿದೇವ್ರಿ. ಅದರಿಂದ ಅವ್ರಿಗೆ ಪ್ರೇರಣೆ ಅದ. ಪ್ರತಿಯೊಬ್ಬರು ಹೊಲದಾಗೆಲ್ಲ ಜೀವಾಮೃತ ಮಾಡ್ಲಿಕ್ಕತ್ತಾರ, ಜೀವಾಮೃತ ಹಾಕ್ಲಿಕ್ಕತ್ತಾರ, ಬಯೋ ಡೈಜೆಸ್ಟರ್ಗಳು ಹಾಕ್ಲಿಕ್ಕತ್ತಾರ, ಕಸ ಕಡ್ಡಿಗಳು ಎಲ್ಲಿ ಸುಡುವಂಥ ಕೆಲಸ ಇಲ್ಲ, ಎಲ್ಲ ಗಿಡದ ಬುಡಕ್ಕೆ ಅಲ್ಲೆಲ್ಲಿ ಮಲ್ಸಿಂಗ್ ಮಾಡಿ ಅಲ್ಲೆಲ್ಲಿ ಕೊಳಸುವಂಥ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಹಿಂಗಾಗಿ ಎಲ್ಲ ಭಾಳ ಜನರು ಆಸಕ್ತಿ ಮೂಡಿಬಿಟ್ಟವ್ರಿ. ಇಂಥ ಒಂದು ಬದಲಾವಣೆ ನೋಡಿ ಬಹಳ ಸಂತೋಷ ಅನಿಸ್ತದೆ. ವಿಶೇಷವಾಗಿ ತಾವು ಹೇಳಿದ್ರಿ ಈಗೇನು ಬೆಳೆ ಉಳಿಕೆಗಳನ್ನ ಸುಡುವಂತಹ ಒಂದು ಕೆಲಸ ಏನ್ ಮಾಡ್ತಿದ್ರು ಅದು ಸಂಪೂರ್ಣವಾಗಿ ನಿಂತದ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ. ಇದು ಈ ಈ ಕ್ಷೇತ್ರದೊಳಗೆ ಸಂಪೂರ್ಣವಾಗಿ ನಿಂತದ ಅಂತೀರಿ ಅಥವಾ ಇನ್ನು ಎಲ್ಲೋ ಕೆಲವೊಬ್ರು ಅದಾರ ಅಂತೀರಿ? ಕೆಲವೊಬ್ರು ಅದಾರ್ರಿ. ತಿಳುವಳಿಕೆ ಮಾಡ್ಕೊಂಬುದು ರೌದಿ ಸುಡೋದ್ರಿಂದ ಹುಲ್ಲು ಸುಡೋದ್ರಿಂದ ಮುಂದೆ ಕಸ ಹೇಳಂಗಿಲ್ಲ, ಎಲ್ಲರೂ ಒಬ್ರು ಇರ್ತಾರ ರೀ. ಬಹಳ ಜನ ಬೈಯೋದ್ರಿಂದ ಏ ಮಾಡಬೇಡ್ರಿ ಸುಡಬೇಡ್ರಿ ತಂತಾನೆ ಕೃಷಿ ಚಟುವಟಿಕೆ ಜಾಸ್ತಿ ಆಗ್ತದ, ಅವ ಹೋದವ್ರು ಸುಟ್ಟಿಲ್ಲ ಅವಂದಿಟ್ಟು ಉತ್ಪನ್ನ ಬಂದದ. ಇವನ್ ನಿಮ್ಗೆ ಹೇಳ್ಬೇಕಂದ್ರೆ ತೊಗರಿ ಕಟ್ಟಿಗೆ ಸತ್ತಿಗೆ ನಾವು ರೈತರಿಗೆ ಸುಡ್ಕೊಡಲಾಗಿದ್ದೀವಿ. ಅವ್ರ ಬದುವಿನಲ್ಲಿ ಒಗಿಸಿ ಮ್ಯಾಗ ಮಣ್ಣು ಒಗಿಸಿ ಅಲ್ಲೇ ಕೊಳತು ಖಾತ ತಗೊಂಡು ಮಾಡಿಸಲ್ಕತ್ತಿದ್ರು. ತೊಗರಿ ಮಾಡಿರ್ತಾರ ಮಷಿನ್ ರಾಶಿ ಮಾಡೋ ತಳ ಪ್ರೋಣಿಂಗ್ ಉಳಿದಿರುತ್ತೆ, ಅದೆಲ್ಲ ಆರಿಸ್ತಗದ ಅಲ್ಲೇ ಅರಣಿಗೆ ಹೋಗೋದು, ಅದ್ರ ಮ್ಯಾಗ ಮಣ್ಣು ಒಗಿಸಿ ಅಲ್ಲೇ ಕೊಳತು ತಗೊಂತ ಒಂದು ವ್ಯವಸ್ಥೆನೂ ಪ್ರತಿಯೊಬ್ಬ ರೈತರಿನಲ್ಲಿ ಬಂದವು. ನೀರಾವರಿ ಮಾಡಲಿ ಅಂದ್ರೆ ಒಣ ಬೇಸಾಯದವರು ಸಾವಯವದತ್ತ ಭಯಂಕರ ಒಲವು ತೋರಿಸಿದ್ದಾರೆ. ಈಗ ತಮ್ಮ ಒಂದು ಸಂಘ ಏನದ ರೈತರ ಸಂಘ, ಆ ಸಂಘದ ಮೂಲಕ ಈಗೇನು ತಾವು ವಿಚಾರಗಳನ್ನು ಹೇಳ್ತಾ ಇದ್ದೀರಿ, ಬೇರೆ ರೈತರಿಗೂ ಅದನ್ನು ಮುಟ್ಟಿಸಿ ಅವರು ಕೂಡ ಹಿಂಗೆ ಮಾಡಬೇಕು ಅನ್ನುವಂಥದ್ದು ಅವ್ರ ಮೇಲೆ ಏನಾದರೂ ತಾವು ತಿಳಿಸಿ ಒಂದು ಪರೀಕ್ಷೆ ಮಾಡುವಂಥದ್ದು ಅಥವಾ ಅವರಿಗೆ ಒಂದು ಗಮನಿಸುವಂಥ ಒಂದು ಕೆಲಸ ಅಂದ್ರೆ ಇಂಥ ಒಂದು ಬದಲಾವಣೆಗಳಾಗಬೇಕು ಅಂತೇಳಿ, ಒಂದು ಇಲ್ಲ ನೀವು ಇದನ್ನು ಮಾಡ್ರಿ ಇದು ಕರೆಕ್ಟ್ ಅದ ಈ ಹದಿಯೊಳಗೆ ಹೋಗ್ರಿ ಅಂತೇಳಿ ನೀವು ಯಾವ ರೀತಿ ಮಾಡಿರಿ, ಅಥವಾ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಸಂಘದೊಳಗೆ ಯಾರು ರೈತರು ಮಾಡಿದ್ದಾರೆ ಅವ್ರು ಮಾಡಿದ್ದನ್ನು ನೋಡಿಕೊಂಡು ಬೇರೆಯವರಿಗೂ ಕೂಡ ಇಂಥ ಒಂದು ಮಾದರಿ ಅದ ನೀವು ಮಾಡ್ರಿ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ ತಾವೆಲ್ಲರೂ. ಈ ನಮ್ಮ ಸಂಘದಿಂದ ರಗಡ್ ಬಂದು ಒಂದು 54 ಜನರ ಒಂದು 60 ಜನರ ಒಂದು ಗುಂಪು ಇರ್ತಾರೆ ನಮ್ಮ ಸಂಘದಾಗ. ಮೊದಲು ನಾವು 60 ಜನರಿಗೆ ತಯಾರು ಮಾಡಿದ್ರು. ಅವ್ರು ಮಾಡಿದ್ರೆ ಅವ್ರು ಒಬ್ಬೊಬ್ರು ತಾವು 10 ಮಂದಿಗೆ ಹೇಳ್ಕೊತ ಪ್ರತಿಯೊಬ್ಬರು ನಾನು ಮಾಡ್ಬೇಕಪ್ಪ ಅನ್ನೋದು ಎಲ್ಲರ ಜನರ ಮಂದಟ್ಟು ಮಾಡಿಬಿಟ್ಟದ್ರು. ಹೀಗಾಗಿ ರೀ ಆಟೋಮೆಟಿಕ್ ಸಾವಯವ ಜಾಸ್ತಿ ಆಗಿಬಿಟ್ಟದ್ರು. ಒಬ್ಬರದಿಂದ ನೋಡಿ ಒಬ್ಬರು, ಒಬ್ಬರದಿಂದ ನೋಡಿ ಒಬ್ಬರು. ರೈತರು ಏನದು ಒಬ್ರು ಯಾರು ಒಂದು ಬೆಳೆ ಮಾಡೋದು ಹೆಚ್ಚು ಉತ್ಪನ್ನ ತೊಗೊಂಡ್ರೆ ಅದು ಮುಂದಿನ ವರ್ಷ ರೇಟ್ ಇರ್ತದೆ ಬಿಡ್ತದ ಗೊತ್ತಿಲ್ಲ. ಎಲ್ಲರೂ ದಡ ದಡ ದಡ ಅದೇ ಮಾಡೋದು. ಒಬ್ಬ ತೊಗರಿ ಬೆಳೆದ್ರೆ ತೊಗರಿ ಬೆಳೆದು, ಒಬ್ಬ ಉಳ್ಳಾಗಡ್ಡೆ ಬೆಳೆದ ಉಳ್ಳಾಗಡ್ಡೆ ಬೆಳೆದು, ಈ ರೀತಿ ಜನರ ಬಳಿ ಇರೋದ್ರಿಂದ ಈಗ ಅವನು ಸಾವಯವ ಮಾಡಿ ಅವನಿಗೂ ಖರ್ಚು ಕಮ್ಮಿ ಆಗ್ಯದ, ಅವನು ಉತ್ಪನ್ನ ಹೆಚ್ಚಾಗಿದೆ ಅಂತೇಳಿ ಇದಕ್ಕೂ ಜನನು ಬೆನ್ನತ್ತಿ ಬಿಟ್ರೆ. ಈಗ ಹ್ಯಾಂಗ ಬೆಳೆ ಮಾಡ್ಲಿಕ್ಕೆ ಅವನು ಅದು ಮಾಡ್ಯ ನಾನು ಮಾಡ್ಬೇಕು ಅನ್ನೋದಾದ್ರೆ ಅವನು ಸಾವಯವ ಮಾಡ್ಯನ ಅವನಿಗಿನ ಸರ್ಕಾರಿ ಖಾತ ಕಮ್ಮಿಯದ, ಔಷಧ ಕಡಿಮೆ ತಿಂದ ಅಂತೇಳಿ ತಿಪ್ಪಿ ಖಾತ ಗಂಜಲ ಆಗಲಿ ಎರೆಗಳ ಖಾತ ಆಗಲಿ ತಮ್ಮ ತಮ್ಮ ಹೊಲದಾಗ ತಾನೇ ಮಾಡ್ಕೊಳ್ಳೋದು, ಇವೆಲ್ಲ ಕಟ್ಟಿಗೆ ಇದು ಸುಡೋದು ಬಂದ್ ಮಾಡೋದು ಆಟೋಮೆಟಿಕ್ ಜನರಲ್ಲಿ ತಂತಾನೇ ಬರ್ಲಿಕತ್ತಾರೆ. ಇನ್ನೊಂದು 10% ಉಳಿದದ, ಇನ್ನು ಮುಂದಿನ ದಿನಮಾನದಾಗ ಅದನ್ನು ಕಮ್ಮಿ ಆಗ್ತದ ನಮ್ಮ 100-100 ಅಭಿಪ್ರಾಯ. ಈಗ ನಾವು ಈ ಕಾಲಧರ್ಮವನ್ನು ನೋಡ್ತಾ ಇದ್ದೀವಿ, ಎಲ್ಲಿ ನೋಡೋದಲ್ಲೆಲ್ಲ ಲಾಭ ಲಾಭ ಲಾಭ ಬೇಕು ಅನ್ನುವಂಥದ್ದು, ಭಾಳ ಲಾಭ ಬೇಕು ಅನ್ನುವಂಥದ್ದು. ಆದರೆ ನಿಮ್ಮ ಅನುಭವದ ಪ್ರಕಾರ ನಾವು ಲಾಭದ ಸಲುವಾಗಿ ಕೃಷಿಯನ್ನು ಮಾಡಬೇಕು ಅಥವಾ ನಮ್ಮ ಫ್ಯಾಮಿಲಿಗೆ ನಮ್ಮ ಸಂಬಂಧಿಕರಿಗೆ ಆರಾಮಿರುವಂಥದ್ದು ಖುಷಿಯಿಂದ ಇರುವಂಥದ್ದು ಆರೋಗ್ಯಪೂರ್ಣವಾಗಿರುವಂಥದ್ದು ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು ನಮ್ಮ ಕೃಷಿಯಿಂದ ಇಷ್ಟು ಸಾಕು, ಅಥವಾ ನಮಗೆ ಲಾಭ ಬೇಕು ಲಾಭ ಬೇಕು ಅಂದ್ರೆ ಬೆನ್ ಹತ್ತಬೇಕು, ಯಾವ್ದು ಬರೋಬ್ರಿ ಅಂತೀರಿ? ನೀವು ಹ್ಯಾಂಗ ಮಾಡಿದ್ರು ಲಾಭ ಆಗಿ ಆತು. ಕೃಷಿ ಅಂದ್ರೆ ನಾವು ಅದಕ್ಕೊಂದು ಬಿಸ್ನೆಸ್ ಟೈಪ್ ತಿಳ್ಕೊಂಡು ಹೋಗೋದ್ರಿ. ಮಾಡೋದಂತಂದ್ರೆ ಕಮರ್ಷಿಯಲ್ ಆಗಿ ವಿಚಾರ ಮಾಡೋದು, ನಾವು ನಿಂಬೆ ಗಿಡ ಮಾಡ್ತೀವಿ ಅಂದ್ರೆ ಕಮರ್ಷಿಯಲ್, ಹಣ್ಣು ಹಂಪಲು ಮಾಡ್ತೀವಿ ಅಂದ್ರೆ ಎಲ್ಲ ಕಮರ್ಷಿಯಲ್ ಆಗ್ತದೆ. ನಮ್ಮ ನಿರ್ವಹಣೆ ವೆಚ್ಚ ಕಡಿಮೆ ಐತಪ್ಪ ಅಂದ್ರೆ ಆಟೋಮೆಟಿಕ್ ಲಾಭ ಆಗ್ತದೆ. ವಿಷಮುಕ್ತ ಆಹಾರ ಉಣ್ಣದ್ರೆ ನಮ್ಮ ಆರೋಗ್ಯ ಹೆಚ್ಚಾಗ್ತದೆ, ಸಂಬಂಧಿಕರ ಆರೋಗ್ಯ ಹೆಚ್ಚಾಗ್ತದೆ, ನಾವು ಯಾರಿಗೆ ಕೊಡ್ತೀವೋ ಆ ಹಣ ತಿನ್ನೋರಿಗೆ ನಮ್ಮ ಬೆಳೆ ಉಣ್ಣೋರಿಗೆ ಅವ್ರಿಗೂ ಅನುಕೂಲ ಆಗ್ತದೆ. ವಿಷಮುಕ್ತ ಆಹಾರ ಬೆಳೆಯೋದ್ರಿಂದ ರೈತರಿಗೆ ಬೆಳೆದ್ರೆ ಒಬ್ಬ ರೈತ ಬೆಳೆದ್ರೆ 100 ಉಣ್ತಾರೆ, ಅದೇ 100 ಬೆಳ್ಕೋತಾರೆ, ತಾಲೂಕು ಮಟ್ಟಲ್ಲಿ ಆಗ್ತದೆ, ಜಿಲ್ಲಾ ಮಟ್ಟಲ್ಲಿ ಆಗ್ತದೆ. ಹಿಂಗೆ ಆಟೋಮೆಟಿಕ್ ಸಾವಯವದತ್ತ ಬಂದ್ರೆ ಕೃಷಿಯೊಳಗೆ ಲಾಭನೂ ಆಗ್ತದೆ, ವಿಷಮುಕ್ತ ಆಹಾರ ಉಣ್ಣೋದನ್ನು ಆಗ್ತದೆ, ಎಲ್ಲ ರೀತಿ ಜನರಿಗೆ ಅನುಕೂಲ ಆಗ್ತದೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ರೈತರು ಒಬ್ಬಂಟಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕೂಡುವುದಿಲ್ಲ, ಕೂಡಿದರೆ ಅವರಿಗೆ ಬಹಳಷ್ಟು ಲಾಭಗಳದಾವೆ. ಈ ವಿಷಯ ಸಂಘದ ಮೂಲಕ ನಾವು ಅವರಿಗೆ ರೈತರಿಗೆ ಸಂಘ ಯಾವ ರೀತಿ ಕೆಲಸ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಅವ್ರಿಗೆ ಹೇಳಬೇಕಾಗ್ತದೆ, ಅಥವಾ ತಿಳುವಳಿಕೆ ಇರ್ತದೆ ಇಲ್ಲಂತಲ್ಲ, ಸಾಮೂಹಿಕವಾಗಿ ನಾವು ಕೆಲಸ ಮಾಡೋದ್ರಿಂದ ನಮಗೆ ಎಲ್ಲ ಕೆಲಸಗಳು ಸರಳ ಆಗ್ತವ. ಇಂಥ ಒಂದು ಪ್ರಯತ್ನ ತಾವು ಏನಾದರೂ ಮಾಡ್ತಾ ಇದ್ದರೆ ಎಲ್ಲ ಕೃಷಿ ಚಟುವಟಿಕೆಗಳಿರ್ಬೋದು, ಭೂಮಿ ತಯಾರು ಮಾಡಿಕೊಂಡು ಮಾರ್ಕೆಟಿಗೆ ಒಯ್ಯೋ ತನಕನು ಸಾಮೂಹಿಕವಾಗಿ ನಾವು ಕೆಲಸ ಮಾಡೋಣ, ಎಲ್ಲರ ಹೊಲದ ಕೆಲಸಗಳು ಆಗ್ತಾವ, ಎಲ್ಲರ ಕೆಲಸಗಳು ಸರಿಯಾದ ಟೈಮಿಗೆ ಆಗ್ತವ, ಶ್ರಮ ಕಡಿಮೆ ಆಗ್ತದೆ, ವೆಚ್ಚ ಕಡಿಮೆ ಆಗ್ತದೆ, ಮತ್ತು ನಮ್ಮ ಲಾಭ ಹೆಚ್ಚಾಗ್ತದೆ. ಒಗ್ಗೂಡಿ ಕೆಲಸ ಮಾಡೋದ್ರಿಂದ ನಾವು ನಮ್ಮ ಹಕ್ಕಿಗಾಗಿ ಸಹಿತ ನಾವು ಆರಾಮಾಗಿ ಹೋರಾಡಬಹುದು, ಡಿಮ್ಯಾಂಡನ್ನು ನಾವು ಬೇಡಿಕೆಯನ್ನು ಪೂರ್ಣಗೊಳಿಸಿಕೊಳ್ಬಹುದು. ಈ ವಿಚಾರ ಏನಾದರೂ ತಮ್ಮಲ್ಲಿ ಚರ್ಚೆ ಮಾಡಿ ಅದರ ಪ್ರಕಾರ ನಡೀತಾ ಇದ್ದೀರಾ? ಹೊರಗಡೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದೇವ್ರಿ, ಬೆನ್ನ ಹತ್ತಿ ಅವ್ರಿಗೆ ಬಾಡಿಸಲು ಕಚ್ಚಿದ್ದೀವಿ. ಸುಮಾರು 100 ರೈತರು ಕೂಡಿ ನಮ್ಮ ಹೊಲದಾಗ ಒಂದ್ಸಲ ಕಾರ್ಯಕ್ರಮ ಮಾಡುದು, ಮತ್ತೊಬ್ಬರ ಹೊಲದಾಗ ಒಂದ್ಸಲ ಕಾರ್ಯಕ್ರಮ ಮಾಡುದು. ಕಾರ್ಯಕ್ರಮ ಮಾಡಿ ರೈತರಿಗೆ ಒಟ್ಟು ಕೂಡಿಸೋದ್ರಿಂದ ನಾವು ಹಿಂಗೆ ಮಾಡಿದ್ರೆ ಆ ದಾರಿಗೆ ಬರ್ತೇವಪ್ಪ ಅನ್ನೋದು ಭಾಳ ಪ್ರೇರಣೆ ಆಗ್ಯದ. ನಾವು ಸಂಘ ಮಾಡೋದ್ರಿಂದ, ಸಂಘದಿಂದ ತಿಳುವಳಿಕೆ ಕೇಳೋದ್ರಿಂದ, ದರ್ಸಲಾಗಿ ಪಟ್ಟಣ ಶೆಟ್ಟಿಯವರಾಗಿರ್ಬೋದು, ಗವಿಮಠ ಆಗಿರ್ಬೋದು, ಆಮ್ಯಾಗ ನಮ್ಮದು ಆರ್ ಎಸ್ ಕೆ ಇಂಡಿಯವರಾಗಿರ್ಬೋದು, ಯಾರ್ಯಾವ ತಂತ್ರಜ್ಞಾನದವ್ರು ಕರೆಸಿ, ಅದ್ರ ಎಕ್ಸ್ಪರ್ಟ್ರ್ ಕರೆಸಿ, ನಿಂಬೆಹಣ್ಣು ಸಣ್ಣ ಬೆಳೆಯವರಿಗೆ, ತೊಗರಿಯವರಿಗೆ ಯಾವ ಸೀಸನ್ದಾಗ ಯಾವ ಬೆಳೆ ಬರ್ತದೆ, ಕೃಷಿ ಮಹಾವಿದ್ಯಾಲಯದವ್ರಿಗೆ ಕರೆಸೋದಾಗಲಿ, ಆಮ್ಯಾಗ ನಾವು ಕೃಷಿ ಮೇಳಗಳಿಗೆ ಕರ್ಕೊಂಡು ಹೋಗ್ತೀವಿ, ಬೆನ್ನತ್ತಿ ಅವ್ರು ಪ್ರೇರೇಪಿಸಿ ನಡ್ರಿ ಕೃಷಿ ಮೇಳ ನೋಡಕತ್ತಿ, ಹಿಂಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋದ್ರಿಂದ ಮತ್ತೊಂದು ಮತ್ತೊಬ್ಬರು ತೋಟ ತೋರಿಸೋದ್ರಿಂದ ಆಟೋಮೆಟಿಕ್ ಜನರಲ್ಲಿ ಭಾಳ ಅದರ ಬಗ್ಗೆ ಪ್ರೇರಣೆ ಆಗ್ಯದ, ನಾವು ಮಾಡಬೇಕಪ್ಪ ಅನ್ನೋ ಹುಮ್ಮಸ್ಸು ಬಂದದ. ಅದಕ್ಕೆ ಕೃಷಿಯತ್ತ ಭಾಳ ಜನ ಒಲವು ತೋರಿಸಕತ್ತಾರ, ಕೃಷಿ ಒಳಗೆ ಉತ್ಪನ್ನ ಜಾಸ್ತಿ ಆಗ್ಯದ. ಈಗ ಒಂದು ಲೆಕ್ಕ ಅಂತಂದ್ರೆ, ಒಂದು ಎಕರೆಗೆ ಒಂದು ವರ್ಷಕ್ಕೆ ನಿಮ್ಮ ಜಮೀನಿನಿಂದ ನೀವು ಎಷ್ಟು ಆದಾಯ ಮಾಡ್ಕೊಳ್ತಾ ಇದ್ದೀರಿ? ನಾವು ಕಬ್ಬಿನೊಳಗೆ ಸಾವಯವ ಮಾಡ್ಕೊತ ಮೊದಲು ನಮಗೊಂದು ಕಮ್ಮಿ ಆಯ್ತು ಉತ್ಪನ್ನ. ಮೊದಲೆಲ್ಲ ರಾಸಾಯನಿಕ ಹಾಕ್ತಿದ್ದೆವು, 50 ಟನ್ ಬೆಳಿತಿದ್ದೆವು, ಸಾವಯವ ಹಾಕಿದ ಮ್ಯಾಗ 20-25 ಟನ್, 30 ಟನ್, 35 ಟನ್, ಎವರೇಜ್ ನಮ್ಮಲ್ಲಿ ಒಂದು ಎಕರೆಗೆ 30-40 ಟನ್ ನಾವು ಕಬ್ಬು ಬೆಳಿತೀವಿ. ಏನೋ 1 ರೂಪಾಯಿ ಸರ್ಕಾರಿ ಖಾತೆ ಹಾಕಲಾರ್ದು, ಹಿಂಗಾಗಿ ನಮ್ಗೆ ಆರಾಮ ಅನಿಸ್ತದೆ. ಅದೇನು ವೆಚ್ಚನೂ ಕಡಿಮೆ ಇರ್ತದೆ, ಉತ್ಪನ್ನ ಎಕರೆಗೆ 30-40 ಟನ್ ಮೊದಲು ನಮಗೇನು ಕಡಿಮೆ ಅನಿಸಂಗಿಲ್ಲ. ಅದಕ್ಕೆ ಸಾವಯವ ಕೃಷಿ ಮಾಡೋದ್ರಿಂದ ರೈತರಿಗೆ ಆದಾಯನೂ ಜಾಸ್ತಿ ಆಗ್ತದೆ, ಭೂಮಿನೂ ಫಲವತ್ತತೆ ಉಳಿತದೆ. ಹಿಂಗಾಗಿ ಮಾಡೋದ್ರಿಂದ ಏನು ತೊಂದರೆ ಆಗಲಿಲ್ಲ. ಈಗ ಒಂದು 2-3 ಎಕರೆ ಇಟ್ಕೊಂಡು ಅಥವಾ ಅದಕ್ಕಿಂತ ಕಡಿಮೆ ಭೂಮಿಯನ್ನು ಇಟ್ಕೊಂಡು ಒಂದು ಕುಟುಂಬದವರು ಅಗದಿ ಆರಾಮಾಗಿ ಸಾವಯವ ಕೃಷಿ ಮೇಲೆ ಬದುಕು ನಡೆಸ್ಬೋದು ಅಂತೀರಿ? ಆರಾಮಾಗಿ ಬದುಕ್ಬೋದು, ರಗಡ್ ಅಂಥವೆಲ್ಲ 100 ಜಮೀನುಗಳು ಅವ್ರು ರೈತರಿಗೆ ತೋರಿಸ್ಕೊಂಬಂದಿದ್ದೇವ್ರಿ. ಒಂದು ಬಿಗಿ ಒಳಗೆ ಎಷ್ಟು ಬೆಳೆ ಮಾಡ್ರ, ಒಂದು ಎಕರೆದಾಗ ಒಬ್ಬೊಬ್ಬ ರೈತರು 10-15 ಬೆಳೆ ಮಾಡ್ಯಾರ. ಅಂಥವೆಲ್ಲ ಅವ್ರಿಗೆ ತೋರಿಸಿ ಮಾದರಿಯಾಗಿ ಅವು ಸಣ್ಣ ರೈತರಿಗೆಲ್ಲ ಕಾಯಿಪಲ್ಲೆ ಬೆಳಿಲಿಕ್ಕೆ ಹಚ್ಚಿ, 1000 ಕಾಯಿಪಲ್ಲೆ ಬೆಳಿಲಿಕ್ಕೆ ರೇಟ್ನೂ ಜಾಸ್ತಿ ಸಿಗ್ತವೆ. ಆಮ್ಯಾಗ ಇಲ್ಲಿ ನಮ್ಮಲ್ಲಿ ಈ ಆಕಳ ಹಾಲಿನಕ್ಕಿಂತ ಗಿರ್ ಆಕಳುಗಳು ತರಿಸ್ಕೊಟ್ಟಿವ್ರಿ. ಗಿರ್ ಆಕಳ ಹಾಲ ಜಾಸ್ತಿ ರೇಟ್ ತೊಗೊಂಡ್ರು ಜನರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದಪ್ಪ ಅಂತೇಳಿ ಅವನು ಈಗೆಲ್ಲ ಹಾಲಿನೊಳಗೆ ಅದ್ರ ಹೆಂಡಿ ಉಚ್ಚಿ ಮಹತ್ವನೂ ಜಾಸ್ತಿ ಅಂತೇಳಿ ಗಿರ್ತಳಿ ಆಕಳುಗಳನ್ನು ನಾವು ಮಾಡಿಸಕತ್ತೀವಿ ರೈತರಿಗೆ. ಫಸ್ಟ್ ಅಪ್ಪ ನಾವೇ ಒಂದು ಹಾಕ್ತಂದೇವು, ಮೊದಲು ನಾವು ತರೋದ್ರ ಮತ್ತೊಬ್ಬರಿಗೆ ತರಿಸಿದೆವು, ಅವರೇ ಮೊದಲು ನೀವು ಉಂಡ್ರಿಂದೇವು, ಅವ್ರ ಕಾಲ ಕೈಯ ಹಿಡಿದು ಮೈ ಕೈ ನುಸೋದು ಆಟೋಮೆಟಿಕ್ ಕಡಿಮೆ ಆಗತ್ತದ. ಶುಗರ್ ಬಿ ಪಿ ಇದ್ದವ್ರಿಗೆ ಅದ್ರ ಹಾಲ ಅದರ ತುಪ್ಪ ಉಣೋದ್ರಿಂದ ಕ್ಯಾನ್ಸರ್ ರೋಗನೂ ಬರೋಂಗಿಲ್ಲ, ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗೋದ್ರಿಂದ ಜನರಿಗೆ ಯಾರು ಮಾಡ್ಕೊಳ್ಳೋವಂಥದ್ರು, ಯಾರು ದನ ಕಟ್ಟರು, ಅವ್ರಿಗೊಂದು ಇಂಥದ್ದು ಮಾಡಲಿಕ್ಕೆ ಆವಿಷ್ಕರಣೆ ಮಾಡ್ಲಿಕ್ಕೆ. ಯಾರಾದರೂ ತಮ್ಮ ಜೋಡಿ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 100 ಮೊಬೈಲ್ ನಂಬರ್ ಕೊಡ್ತೀವಿ, 9902586634. ಯಾವಾಗ ಬೇಕಾದಕ್ಕೂ ಸಂಪರ್ಕ ಮಾಡಿರಿ, ಯಾವ ಬೇಕಾದ ಬೆಳೆ ಬಗ್ಗೆ ಕೇಳ್ರಿ, ಯಾವುದು ಬಗ್ಗೆ ಕೃಷಿ ಬಗ್ಗೆನೂ ಕೇಳ್ರಿ, ಹೇಳಕ್ಕೆ ಯಾವಾಗ ಭೀ ಸದಾ ರೈತರ ಸೇವೆ ಮಾಡ್ಲಿಕ್ಕೆ 24 ಯಾವಾಗ ಭೀ ಸದಾ ಸಿದ್ರಿ. ಆತ್ಮೀಯರೇ, ಅಶೋಕ್ ಕುಲಕರ್ಣಿ ಅವರು ಏನು ತಮ್ಮ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902586634 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರು ಹೇಳ್ದಂಗೆ ಯಾವಾಗಾದರೂ ತಮ್ಮ ಪ್ರಶ್ನೆಗಳನ್ನು ಅವರಿಗೆ ಕೇಳ್ಬೋದು, ಅನುಮಾನಗಳನ್ನು ಪರಿಹರಿಸಿಕೊಳ್ಬೋದು. ಒಳ್ಳೆಯದು ಅಶೋಕ್ ಬಿಂದುರಾವ್ ಕುಲಕರ್ಣಿ ನಾಡಗೌಡವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಮ್ಮ ಕೃಷಿಯ ಅನುಭವಗಳನ್ನು, ವಿಶೇಷವಾಗಿ ಸಾವಯವ ಕೃಷಿ ಮಾಡಿಕೊಂಡ್ರೆ ಅದನ್ನು ಕೂಡ ಸಾಮೂಹಿಕವಾಗಿ ನಾವು ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನಮಗೆ ಭಾಳಷ್ಟು ಅನುಕೂಲಗಳಾಗ್ತಾವೆ ಅನ್ನುವಂಥ ವಿಚಾರವನ್ನು ಹೇಳಿದ್ರಿ. ತಮ್ಮ ಕೃಷಿ ಯಾವ ರೀತಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ, ಯಾವ ರೀತಿ ಅದನ್ನು ಬೆಳೆಸಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ಒಂದು ವಿಚಾರವನ್ನು ಅವರು ಕಲಿತು ಅವರಿಗೆ ಈ ಮಾತಿನಿಂದ ಅವರಿಗೆ ಪ್ರೇರಣೆ ಸಿಗ್ತದೆ ಅಂತೇಳಿ ನಾವು ಭಾವಿಸ್ತೀವಿ. ವಿಶೇಷವಾಗಿ ಯುವ ರೈತರೇನಿದ್ದಾರೆ ಇವತ್ತಿನ ದಿವಸ ಅವರು ಕಲಿಯುವಂಥದ್ದು ಭಾಳ ಅದ. ಅಂಥ ಎಲ್ಲ ಪಾಠಗಳು ನಿಮ್ಮ ಹೊಲಕ್ಕೆ ಬಂದ್ರೆ, ತೋಟಕ್ಕೆ ಬಂದ್ರೆ ಇಲ್ಲಿ ಕಲಿಯೋದಕ್ಕೆ ಸಿಗ್ತದೆ. ಅದಕ್ಕೆ ಒಂದು ವಿನಂತಿ ಏನಂತಂದ್ರೆ, ಯುವ ರೈತರಿಗೆ ಹಲಸಂಗಿ ಒಳಗಿರುವಂಥ ಅಶೋಕ್ ಕುಲಕರ್ಣಿ ಅವರ ತೋಟಕ್ಕೆ ಬರ್ರಿ, ಬಂದು ನೋಡ್ರಿ ಇಲ್ಲಿ ಏನು ಚಟುವಟಿಕೆಗಳು ನಡೆದಾವ, ಇಲ್ಲಿ ಏನು ಬೆಳೆಗಳದಾವ, ಯಾವ ರೀತಿ ಆದಂಥ ಒಂದು ತಂತ್ರಜ್ಞಾನ ಇಲ್ಲಿ ಉಪಯೋಗ ಆಗ್ತಾ ಇದೆ, ಇವನ್ನೆಲ್ಲ ಅವರು ತೋರಿಸೋದಕ್ಕೆ